ಈ ಒಂದು ಕೃಷಿಯ ಅನುಭವವನ್ನು ಹಂಚಿಕೊಳ್ಳಿ ಸರ್. ನನ್ನಲ್ಲಿ ಅಡಿಕೆ ಕೃಷಿ ಉಂಟು, ತೆಂಗು ಉಂಟು, ಕೊಕ್ಕ ಉಂಟು, ಬಾಳೆ ಉಂಟು, ಮತ್ತೆ ಗದ್ದೆ ಬೇಸಾಯ ಸ್ವಲ್ಪ ಉಂಟು, ಮತ್ತೆ ಕಾಳುಮೆಣಸು ಎಲ್ಲ ಇದೆ. ಹಾಗೆ ಮಾಡ್ತಾ ಇದ್ದೇನೆ. ನಷ್ಟವೂ ಲಾಭವೂ ಆಗ್ತಾ ಇದೆ, ಅಂತೂ ಗಾಡಿ ಹೋಗ್ತಾ ಇದೆ. ಈಗ ಈ ಕೃಷಿಯಲ್ಲಿ ಅಡಿಕೆ ತೋಟ, ಈ ವರ್ಷ ಮಳೆ ಜಾಸ್ತಿಯಾಗಿ ಬಂದಿದೆ, ನಿಮ್ಗೆ ಏನಾದ್ರೂ ಅದರಲ್ಲಿ ತೊಂದರೆ ಬಂದಿದ ಸರ್? ಮಳೆ ಜಾಸ್ತಿಯಾಗಿ ನಮಗೆ ಅಡಿಕೆ ಕೊಳೆ ರೋಗದಿಂದ, ಕೊಳೆ ಅಂದ್ರೆ ಮಹಾಳಿ ಅಂತ ಹೇಳ್ತಾರೆ, ಮಹಾಳಿ ರೋಗದಿಂದ ಸ್ವಲ್ಪ ಹಾಳಾಗಿದೆ. ನಂತರ ನಮಗೆ ಅದು ಅಡಿಕೆ ಮರ ಸಾಯ್ತಾ ಇದೆ ಅದರಿಂದಾಗಿ. ಮತ್ತೆ ಅರಸಿನ ರೋಗ ಇದೆ, ಮತ್ತೆ ಎಲೆ ಚುಕ್ಕಿ ರೋಗ ಇದೆ. ಇದೆಲ್ಲ ಗಾಳಿ ಬರ್ತದೆ, ಗಾಳಿಯಿಂದಲಾಗಿಯೂ ನಮಗೆ ಸುಮಾರು ನಷ್ಟ ಬರ್ತದೆ. ಇದಕ್ಕೆ ನೀವೇನಾದ್ರೂ ಬೆಳೆ ವಿಮೆ ಆತರ ಏನಾದ್ರೂ ಮಾಡಿದ್ದು ಉಂಟಾ ಸರ್? ನಾವು ಪ್ರಧಾನ ಮಂತ್ರಿ ಬೆಳೆ ವಿಮೆ ಮಾಡಿಸಿದ್ದೇವೆ. ಅರೆ, ಪರಿಹಾರ ಬರ್ಬೇಕಷ್ಟೇ, ಬಂದಿತ್ತು. ಹಾಗೆ ಇದಕ್ಕೆ ಯಾವುದು ಗೊಬ್ಬರ ಹಾಕ್ತಾ ಇದ್ದೀರಾ ಸರ್? ಗೊಬ್ಬರ ಅಂದ್ರೆ ನಾವು ಈಗ ಹಟ್ಟಿ ಗೊಬ್ಬರ ಹಾಕ್ಲಿಕ್ಕೆ ನಮಗೆ ಸ್ವಲ್ಪ ಲೇಬರ್ ಪ್ರಾಬ್ಲಮ್ ಇರುವ ಕಾರಣ ನಾವು ಫರ್ಟಿಲೈಸರ್ ಹಾಕ್ತಾ ಇದ್ದೇವೆ. ಅದರ ಮಧ್ಯದಲ್ಲಿ ಕೈಬೇವಿನ ಹಿಂಡಿ ಈ ತರದೆಲ್ಲ ಹಾಕ್ತಾ, ಕೋಳಿ ಗೊಬ್ಬರ ಹಾಕ್ತಾ ಇದ್ದೇವೆ. ಮಾತ್ರ ಹಟ್ಟಿ ಗೊಬ್ಬರ ಮಾತ್ರ ಸಿಗುವುದಿಲ್ಲ. ಫಸಲು ಹೇಗೆ ಉಂಟು ಸರ್ ನಿಮ್ಗೆ? ಫಸಲು ತೊಂದರೆ ಇಲ್ಲ. ಅರೆ, ಸ್ವಲ್ಪ ಹಿಂದಿನ ವರ್ಷ ನಾವು ಇದೆಲ್ಲ ಬಯೋ ಫರ್ಟಿಲೈಸರ್ ಹಾಕುವ ಆಗ ಸಿಗುವುದಿಲ್ಲ, ಈಗ ಅಷ್ಟು ಬೆಳೆ ಬರುವುದಿಲ್ಲ. ನಾವು ಫರ್ಟಿಲೈಸರ್ ಹಾಕಿದ್ರೆ ಅಷ್ಟು ಬೆಳೆ ಬರುವುದಿಲ್ಲ, ಹಾಗೆ ತೊಂದರೆಲ್ಲ ಹೋಗ್ತಾ ಇದೆ. ಈಗ ಮಾರ್ಕೆಟ್ ಅಲ್ಲಿ ನಮ್ಮ ಅಡಿಕೆಗೆ ಹೇಗೆ ಉಂಟು ಸರ್ ಧಾರಣೆ? ಈಗ ಮಾರ್ಕೆಟ್ ಅಲ್ಲಿ ಈಗ ಹೊಸ ಅಡಿಕೆಗೆ 460 ರೂಪಾಯಿ ಇದೆ, ಹಳೆ ಅಡಿಕೆಗೆ 530-540 ಇದೆ. ಈಗ ರೇಟ್ ಸ್ವಲ್ಪ ಇದೆ. 5 ವರ್ಷ ಹಿಂದೆ ಹೋದ್ರೆ ಈಗಿನ ರೇಟಿಗೂ ಹಿಂದಿನ ಧಾರಣೆಗೂ ಏನು ವ್ಯತ್ಯಾಸ ಉಂಟು ಸರ್? 5 ವರ್ಷ ಹಿಂದೆ ಹೆಚ್ಚಂದ್ರೆ 300-365 ರೂಪಾಯಿ ಸಿಗ್ತಾ ಇತ್ತು, ಈಗ ಅದ್ವಿ 540 ರೂಪಾಯಿ ಸಿಗ್ತದೆ. ಆದರೆ ನಮಗೆ ಖರ್ಚು ಸ್ವಲ್ಪ ಜಾಸ್ತಿ ಆಗ್ತದೆ, ಈಗ ಲೇಬರ್ಸ್ ಎಲ್ಲ ಕಂಡಾಪಟ್ಟೆ ಜಾಸ್ತಿ ಆಗಿದೆ. ಕೆಲಸಕ್ಕೆ ಸಹಾಯಕರು ಸಿಗ್ತಾರ ಸರ್? ಕೆಲಸಕ್ಕೆ ಸಹಾಯಕರು ಸಿಗುದು ಭಾರಿ ಕಡಿಮೆ ಆಗಿದೆ ಈಗ. ಅಥವಾ ಸಿಕ್ಕಿದರೂ ಅದರು ಕಂಡಾಬಟ್ಟೆ ಹೇಳ್ತಾ ಇದ್ದಾರೆ ಸಂಬಳ. ಮತ್ತೆ ಊರಿನವರು ಯಾರೂ ಸಿಗುವುದಿಲ್ಲ, ನಾವು ಹಾಗೇನ ಹೊರಗಿನ ಹಿಂದಿಯವರೇ ಸಿಗ್ತಾ ಇರುವುದಷ್ಟೇ ಈಗ. ಈಗ ಕೆಲಸದ ಸಹಾಯಕರು ಕಡಿಮೆ ಆದಾಗ ಇದಕ್ಕೆ ಪರ್ಯಾಯವಾಗಿ ಯಂತ್ರೋಪಕರಣಗಳು ಬಳಕೆ ಆಗ್ತಾ ಉಂಟು, ಅದೇನಾದ್ರೂ ನೀವು ಬಳಕೆ ಮಾಡ್ತಾ ಇದ್ದೀರಾ ಸರ್? ಈಗ ಯಂತ್ರೋಪಕರಣ ಅಂದ್ರೆ ನಾವು ಔಷಧಿ ಹೊಡೆಯುವುದು ಮಿಷನ್ ಅಲ್ಲಿ, ಮತ್ತೆ ಅದನ್ನೆಲ್ಲ ಸಾಗಿಸುವುದು ಮೋಟೋ ಕಾರ್ಟ್ ಅಂತ ಒಂದು ಗಾಡಿ ಇದೆ, ಆ ಗಾಡಿಯಲ್ಲಿ ಸಾಗಿಸುವುದು. ಹೀಗೆ ಹೆಚ್ಚಿನದ್ದು ಸಾಧ್ಯ ಇರುವ ಮಟ್ಟಿಗೆ ಅಂದ್ರೆ ನಮ್ಮದು ಸ್ವಲ್ಪ ರಿಮೋಟ್ ಸ್ಥಳ ಆದ ಕಾರಣ ಅಲ್ಲಿ ಹೆಚ್ಚು ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಅದರಿಂದ ಈಗ ಹೋಗುವ ಸ್ಥಳಗಳಿಗೆ ನಾವು ಮೆಷಿನರಿ ಕೊಂಡೋಗ್ತೇವೆ. ಖಂಡಿತ ಸರ್, ಕೃಷಿಯಲ್ಲಿ ಸಾಧಕ ಬಾಧಕಗಳು ಇದ್ದದೆ ಸರ್, ಕಡೆ ನಷ್ಟ ಆದ್ರೂ ಒಂದು ಕಡೆ ಇನ್ನೊಂದು ಬೆಳೆಯಲ್ಲಿ ಲಾಭವನ್ನು ಕಾಣಬಹುದು. ಹಾಗೆ ನಿಮ್ದು ಬೇರೆ ಏನಾದ್ರೂ ಬೆಳೆಗಳು ಯಾವುದು ಸರ್ ಕೃಷಿಯಲ್ಲಿ? ನಮ್ಮಲ್ಲಿ ಕಾಳುಮೆಣಸು ಇದೆ, ಬಾಳೆ ಮಾಡ್ತೇವೆ, ಕೊಕ್ಕೋ ಇದೆ, ಮತ್ತೆ ಸ್ವಲ್ಪ ಭತ್ತ ಇದೆ, ಮತ್ತೆ ಹೆಚ್ಚು ತೆಂಗಿನ ಗಿಡಗಳಿದೆ, ಅದೊಂದು 5 ಎಕರೆಯಲ್ಲಿದೆ. ಈಗ ತೆಂಗಿನ ಮರಗಳು ಉಂಟು, ಒಂದಿಷ್ಟು ತೆಂಗಿನ ಮರಗಳನ್ನು ನೆಟ್ಟಿದ್ದೀರಾ ಸರ್, ಅದರ ಫಸಲು ಹೇಗೆ ಉಂಟು, ಹಾಗೆ ಅದರ ಧಾರಣೆ ಹೇಗೆ ಉಂಟು ಸರ್? ತೆಂಗು ಈ ವರ್ಷ ತೆಂಗಿನಕಾಯಿಗೆ ಒಳ್ಳೆ ರೇಟ್ ಇದೆ, ಆದರೆ ಸ್ವಲ್ಪ ಫಸಲು ಕಡಿಮೆ ಇದೆ. ಅದು ಸ್ವಲ್ಪ ಅಲ್ಲಿನಲ್ಲಿಗೆ ಸರಿದೂಗಿಸಬಹುದು, ಹಾಗೆ ಫಸಲು ಸ್ವಲ್ಪ ಕಡಿಮೆ ಆಗ್ತಾ ಉಂಟು. ತೊಂದರೆ ಅದು ನಮ್ಮ ನೋಟ ಕಡಿಮೆ ಆಗಿ ಆಗ್ಲಿಕ್ಕೂ ಸಾಕು. ನಮ್ಮಲ್ಲಿ ಯಂಗ್ ಬ್ಲಡ್ ಯಾರಾದ್ರೂ ಬಂದರೆ ಅದು ಸ್ವಲ್ಪ ಅನುಕೂಲ ಹೆಚ್ಚು ಉಂಟು. ನಾವು ನನಗೆ ಸ್ವಲ್ಪ ಏಜ್ ಆದ ಕಾರಣ ಸ್ವಲ್ಪ ಅಷ್ಟು ಮೇಲ್ತನಿಗೆ ತಗೊಳ್ಳಿ ಆಗುದಿಲ್ಲ, ಹಾಗೆ ಅಂತೂ ತೆಂಗು ಲಾಭದಾಯಕವೇ. ಈಗ ತೆಂಗಿನ ಮರಗಳಿಗೆ ನೀರು ಹೇಗೆ ಸಿಂಪಡಣೆ ಆಗ್ತಾ ಉಂಟು ಸರ್? ತೆಂಗಿನ ಮರಗಳಿಗೆ ನಾವು J-ಜೆಟ್ ಅಂತ ಒಂದು ಸ್ಪ್ರೇ ಜೆಟ್ ಹಾಕಿದ್ದೇವೆ. ಅದು ಒಂದು ಸಸಿಗೆ 2 ಜೆಟ್ ಹಾಕುವುದು, ಅದು 10 ನಿಮಿಷ ಬಿಟ್ಟರೆ ಇಡೀ ಒದ್ದೆ ಆಗ್ತದೆ. ಹಾಗೆ 200 ಗಿಡಕ್ಕೆ ಒಮ್ಮೆಯೂ, ಮತ್ತೊಂದು 200 ಗಿಡಕ್ಕೆ ಒಮ್ಮೆಯೂ ಹೀಗೆ ಬಿಡ್ಲಿಕ್ಕೆ ಆಗ್ತದೆ, ಬೇಗ ಬಿಡ್ಲಿಕ್ಕೆ ಆಗ್ತದೆ, ತೊಂದರೆ ಇಲ್ಲ. ನೀರಿನ ವ್ಯವಸ್ಥೆ ಸಹ ಉಂಟು ನಿಮಗೆ. ತೆಂಗಿನ ಕಾಯಿಗಳು ನಿಮಗೆ ಮಾರಾಟ ಹೇಗೆ ಉಂಟು ಸರ್ ಮಾರ್ಕೆಟ್ ಅಲ್ಲಿ, ಅಥವಾ ಅದು ಏನು ಉಪಯೋಗ ಅಂತ ಹೇಳ್ಬೋದಾ ಸರ್? ತೆಂಗಿನಕಾಯಿಯನ್ನು ಒಣಗಿಸಿ ಈಗ ನಮಗೆ ನಮ್ಮ ಗೃಹೋಪಯೋಗಕ್ಕೆ ಸ್ವಲ್ಪ ಬೇಕಾಗ್ತದೆ, ಸ್ವಲ್ಪ ಒಂದು 1,000 ಕಾಯಿ ಬೇಕಾಗ್ತದೆ. ಬಾಕಿ ಇರುವುದನ್ನು ನಾವು ಇಲ್ಲಿ ಹತ್ತಿರ ನೀರ್ ಚಾನಲ್ಲಿ ಪರ್ಚೇಸ್ ಮಾಡುವವರು ಇದ್ದಾರೆ. ಈಗ ಈ ವರ್ಷ 77-78 ಸಿಕ್ಕಿದೆ ಕೆಜಿಗೆ ಒಣಕಾಯಿಗೆ. ಹಸಿ ಕಾಯಿಗೆ 66-67 ರೂಪಾಯಿ ಇದೆ, ಮತ್ತೆ ಬಾಲ್ಸಿಗೆ 200 ರೂಪಾಯಿ ಇದೆ, ಮತ್ತೆ ಕಟ್ ಮಾಡಿದ ತುಂಡು ಮಾಡಿದ ಕೊಬ್ಬರಿಗೆ 180 ರೂಪಾಯಿ ಇದೆ. ತೊಂದರೆ ಈ ವರ್ಷ ಸ್ವಲ್ಪ ರೇಟ್ ಇದೆ. ತೆಂಗಿನ ಮರ ಅಂತ ಹೇಳಿದ್ರೆ ಎಲ್ಲವೂ ಅದರ ವಸ್ತುಗಳು ಉಪಯೋಗ ಆಗ್ತದೆ. ಆಗ ನಿಮ್ಗೆ ಈ ಚಿಪ್ಪಿಗೆ ಸಹ ಈಗ ಒಂದೆರಡು ಕಡೆ ಅದಕ್ಕೆ ಸಹ ಒಳ್ಳೆ ರೇಟ್ ಬರ್ತಾ ಉಂಟು. ಸೊ ಅದು ಒಂದು ತರ ಕ್ರಾಫ್ಟ್ ತರ ಉಪಯೋಗ ಆಗ್ತಾ ಉಂಟು. ನೀವು ಅದ್ರಲ್ಲಿ ಏನಾದ್ರೂ ಆ ತರ ಮಾಡ್ತಾ ಇದ್ದೀರಾ ಸರ್? ಇಲ್ಲ, ನಾನು ಚಿಪ್ಪಿನಲ್ಲಿ ಅಂತ ಮಾಡುದಿಲ್ಲ, ನಾವು ಮಾರಾಟವನ್ನೇ ಮಾಡುದು. ಈಗ ಕಿಲೋವಿಗೆ 25-30 ರೂಪಾಯಿ ಸಿಗ್ತದೆ, ಅದು ತೊಂದರೆ ಇಲ್ಲ. ಈ ವರ್ಷ ಒಳ್ಳೆ ರೇಟ್ ಇದೆ. ಮೊದಲೆಲ್ಲ 10 ರೂಪಾಯಿ 8 ರೂಪಾಯಿಗೆ ಕೊಟ್ಟದು ಇದೆ, ಈಗ ಈ ವರ್ಷ 25 30 ರೂಪಾಯಿ ಇದೆ. ಅದಕ್ಕೆ ಗೊಬ್ಬರ ಹೇಗೆ ಹಾಕ್ತೀರಾ ಸರ್? ತೆಂಗಿನ ಮರಕ್ಕೆ ನಾವು ಕಂಪೋಸ್ಟ್ ಮಾಡಿ ಹಾಕ್ತೇವೆ, ಮತ್ತೆ ತ್ಯಾಗಿ ಫರ್ಟಿಲೈಸರ್ ಹಾಕುತ್ತೇವೆ. ಅದಕ್ಕೆ ಯಾವ್ದಾದ್ರು ರೋಗ ಬಾಧೆಗಳು ಉಂಟಾ ಸರ್? ಕೆಂಪು ಮೂತಿ ಹುಳ ಅಂತ ಬರ್ತದೆ, ಕುರುವಾಯಿ ಅಂತ ಹೇಳ್ತೇವೆ, ಅದರಿಂದ ಭಾರಿ ತೊಂದರೆ ಆಗ್ತಾ ಇದೆ. ಸಸಿಗಳಿಗೆ ಅದು ಒಂದನೇ ಎಫೆಕ್ಟ್ ಆಗ್ತಾ ಇದೆ, ಮತ್ತೆ ದೊಡ್ಡ ಮರಗಳಿಗೆ ಅಷ್ಟು ಬರುವುದಿಲ್ಲ. ಸಸಿಗಳನ್ನ ಅದು ತಿಂದ ನಮಗೆ ಗೊತ್ತೇ ಆಗುದಿಲ್ಲ, ಅದು ಮುರಿದು ಬಿದ್ದಾಗ ಗೊತ್ತಾಗುತ್ತೆ. ಅದನ್ನು ನಾವು ತುಂಡು ಮಾಡಿದಾಗ ಅದರ ಒಳಗೆ ಒಂದು 50-60 ಹುಳಗಳಿರ್ತವೆ, ಅದನ್ನು ತುಂಡು ಮಾಡಿ ಇಡೀ ಅದನ್ನು ಕೊಲ್ಲಬೇಕು, ಇಲ್ದಿದ್ರೆ ಅದು ಇನ್ನು ಮುಂದಿನದಕ್ಕೆ ಹೋಗ್ತದೆ. ಆ ತರ ನೋಡ್ಕೊಳ್ಬೇಕಾಗ್ತದೆ ತೆಂಗಿನ ಮರಗಳ ಒಂದು ವ್ಯವಹಾರವನ್ನು. ಈಗ ನಿಮ್ಗೆ ಅದಲ್ಲದೆ ಕಾಳು ಮೆಣಸುಂಟು, ಬಾಳೆಗಿಡ ಉಂಟು, ಕೊಕ್ಕೋ ಉಂಟು, ಇದು ಹೇಗೆ ನಡೀತಾ ಉಂಟು ಸರ್? ಕಾಳು ಮೆಣಸಿಗೆ ರೋಗ ಬರ್ತಾ ಇದೆ, ಅದರಿಂದ ಸ್ವಲ್ಪ ಬೆಳೆಯು ಕಡಿಮೆ, ಅದರ ವರ್ಷಕ್ಕೂ ನಾವು ನಾಟಿ ಮಾಡ್ತಾ ಇದ್ದೇವೆ. ಮತ್ತೆ ಕೊಕ್ಕೋ ತೊಂದರೆ ಇಲ್ಲ, ಒಳ್ಳೆ ರೇಟ್ ಇದೆ, 110 ರೂಪಾಯಿ ಇದೆ, ತೊಂದರೆ ಆಗುದಿಲ್ಲ. ಆದ್ರೆ ಅದನ್ನು ಪ್ರೂನಿಂಗ್, ಅದಕ್ಕೆ ಸ್ವಲ್ಪ ಕೆಲಸ ಇದೆ, ಅದನ್ನು ಪ್ರೂನಿಂಗ್ ಮಾಡಬೇಕು, ಅದ್ರ ಗೆಲ್ಲೆಲ್ಲ ಸವರ್ಲಿಕ್ಕೆ ಉಂಟು, ಹಾಗೆ ಮಾಡಬೇಕು. ಮತ್ತೆ ಬಾಳೆಯಲ್ಲಿ, ಬಾಳೆ ಅಂದ್ರೆ ಒಂದೊಂದು ಸಮಯದಲ್ಲಿ ಒಂದೊಂದು ರೇಟ್, ಅದಕ್ಕೆ 52 ರೂಪಾಯಿ ಈಗ ಕದಳಿ ಅಂತ ಹೇಳ್ತೇವೆ ನಾವು, ಅದಕ್ಕೆ 52 ರೂಪಾಯಿ ತನಕ ಹೋಗಿದೆ ಒಂದು ಕೆಲವಿಗೆ. ಈಗ ಮಾತ್ರ ಇರೋದು 15-20 ರೂಪಾಯಿ. ಹಾಗೆ ಅದು ಯಾವಾಗ ಹೇಗೆ ರೇಟ್ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ, ಅಂತೂ ಎವರೇಜ್ ತೊಂದರೆ ಇಲ್ಲ. ಅದು ಈ ಕೃಷಿಗೆ ಏನಾದ್ರೂ ಪ್ರಾಣಿಗಳ ಹಾವಳಿ ಆ ತರ ಏನಾದ್ರೂ ಉಂಟಾ ಸರ್ ನಿಮಗೆ? ಕೃಷಿಗೆ ಅಂದ್ರೆ ನಮಗೆ ಮೇಜರ್ ಹಂದಿಯದ್ದು, ಹಂದಿ ಎಲ್ಲ ಸಸಿಗಳನ್ನೆಲ್ಲ ತುಂಡು ಮಾಡಿ ಹಾಳು ಮಾಡಿ ಬಾಳೆ ಗಿಡಗಳನ್ನೆಲ್ಲ ಹೊಡಿ ಮಾಡಿ ಹೋಗ್ತದೆ. ಮತ್ತೆ ನಮಗೆ ಗದ್ದೆ ಬೇಸಾಯಕ್ಕದು 100ಕ್ಕೆ 100 ಹಾಳು, ಅದನ್ನು ಅದಷ್ಟು ಸಹ ತೊಂದರೆ ಆಗ್ತಾ ಇದೆ. ನಮಗೆ ಗದ್ದೆ ಕಡೆ ಕಟಾವಿಗೆ ಆಗುವಾಗ ಅದು ಬಂದು ಇಡೀ ಹುಡಿ ಮಾಡಿ ಹೋಗ್ತದೆ. ಈಗ ಅದಕ್ಕೆ ಪ್ರಾಣಿಗಳ ಒಂದು ಹಾವಳಿಗೆ ಏನಾದ್ರೂ ನೀವು ತಂತಿ ಬೇಲಿ ಕಟ್ಟುವಂತದ್ದು ಆ ತರ ಏನಾದ್ರೂ ಮಾಡಿದೀರಾ ಸರ್? ನಾವು ತೆಂಗಿಗೆ ತಂತಿ ಬೇಲಿ ಮಾಡಿದ್ದೇವೆ, ಸಾಧಾರಣ 1 ಕಿಲೋಮೀಟರ್ ಉದ್ದದಲ್ಲಿ ಮಾಡಿದ್ದೇವೆ ನಾವು. ಅದು ತೊಂದರೆ ಇಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಉಂಟು. ಆದ್ರೆ ನಾವು ಗದ್ದೆಗೆ ಈ ಶೇಡ್ ನೆಟ್ ಅಂತ ಸಿಗ್ತಲ್ಲ, ಅದನ್ನು ಕಟ್ಟಿ ನೋಡಿದ್ದೇವೆ, ಅದು ಕಟ್ಟಿದ್ರೂ ಪ್ರಯೋಜನ ಆಗ್ಲಿಲ್ಲ, ಬಂದೆಲ್ಲ ಹುಡಿ ಮಾಡಿ ಹೋಗಿದೆ. ಈಗ ಈ ಗದ್ದೆ ಬೇಸಾಯ ಮೊದ್ಲಿಂದಲೇ ಮಾಡ್ತಾ ಇದ್ರ ಸರ್? ಗದ್ದೆ ಬೇಸಾಯ ಅಂದ್ರೆ ನಾವು ಸಾಧಾರಣ ಒಂದು ನಾನು ಶುರು ಮಾಡುವ 72ನೇ ಇಸವಿಯಿಂದಲೇ ನಾವು ಗದ್ದೆ ಬೇಸಾಯ ಮಾಡ್ತಾ ಇದ್ದೇವೆ. ಮತ್ತೆ ಈಗ ಇನ್ನು ಸ್ವಲ್ಪ ಬಾಕಿ ಇದೆ ಗದ್ದೆ ಬೇಸಾಯಕ್ಕೆ, ನಾವು ಮಾಡ್ತಾ ಇದ್ದೇವೆ. ಆದ್ರೆ ನಷ್ಟದ ಸ್ಥಿತಿಯಲ್ಲಿ ನಾವು ಮಾಡುದಿಲ್ಲ, ಈಗ ಈ ವರ್ಷ ಮಾತ್ರ ಮಾಡ್ಲಿಲ್ಲ, ಕಳೆದ ವರ್ಷ ಮಾಡಿದ್ದೇವೆ. ಈ ಗದ್ದೆ ಬೇಸಾಯಕ್ಕೆ ನೀವು ಯಾವ ತರ ಎಲ್ಲ ತಯಾರಿಗಳನ್ನು ನಡೆಸ್ತೀರಾ ಸರ್? ಗದ್ದೆ ಬೇಸಾಯಕ್ಕೆ ನಾವು ಉಳುಮೆ ಮಾಡುವಾಗ ಈಟು ಕೊಡ್ಬೇಕಾಗ್ತದೆ, ಅದೆಲ್ಲ ಫರ್ಟಿಲೈಸರೇ ಕೊಡುವುದು, ಮತ್ತೆ ಗೊಬ್ಬರ ಹೊರಲಿಕ್ಕೆ ಜನ ಇಲ್ಲ, ಅದನ್ನ ಹಾಗೆ ಮಾಡಿ ಮತ್ತೆ ಟ್ರ್ಯಾಕ್ಟರ್ ಬಾಡಿಗೆ ತರಬೇಕಾಗ್ತದೆ, ಎಲ್ಲವನ್ನೂ ಬಾಡಿಗೆ ತರಬೇಕಾಗ್ತದೆ. ಮತ್ತೆ ಅದಕ್ಕೆ ನಾಟಿಗೆ ಜನ ಸಿಗುವುದಿಲ್ಲ, ಕಟಾವಿಗೆ ಜನ ಸಿಗುವುದಿಲ್ಲ, ಅಂತೂ ಹೇಗೋ ಆಗ್ತದೆ. ಸರ್, ನಿಮ್ಗೆ ಈ ಕೃಷಿಗೆ ನೀರಿನ ಮೂಲ ಯಾವುದು ಅಂತ ಹೇಳ್ಬೋದಾ ಸರ್? ನಮಗೆ ಒಂದು ದೊಡ್ಡ ಕೆರೆ ಉಂಟು, ಸಾಧಾರಣ ಮಾರ್ಚ್ ಏಪ್ರಿಲ್ ತನಕ ಅದರಲ್ಲಿ ಸಿಗ್ತದೆ. ಆಮೇಲೆ ಬೋರ್ವೆಲ್ ಉಂಟು, 1-2-3, ನಂತರ ಒಂದು ಕೆರೆ ಉಂಟು, ನೀರಿನ ಹೊಂಡ ದೊಡ್ಡದು, 13 ಮೀಟರ್ ಅಗಲ, 24 ಮೀಟರ್ ಉದ್ದ, 3 ಮೀಟರ್ ಆಳ, ಸಾಧಾರಣ 10 ಲಕ್ಷ ಲೀಟರ್ ನೀರು ಸಿಗ್ತದೆ ಅಲ್ಲಿ. ಮತ್ತೆ ಅಲ್ಲಿ ನಾವು ಮೀನು ಸಾಕಣೆ ಮಾಡ್ತೇವೆ, ಅದು ನಬಾರ್ಡಿನ ಸಪೋರ್ಟಿಂದ ಮಾಡೋದು, ಅದನ್ನು ಸೇಲಿಗೆಲ್ಲ ಸಾಕ್ತಾ ಇದ್ದೇವೆ. ಮತ್ತೆ ಈ ಕೆರೆಗೆ ನೀರಿನ ಹೊಂಡಕ್ಕೆ ಕೇರಳ ಗೌರ್ಮೆಂಟಿಂದ ಸಬ್ಸಿಡಿ ಸಿಕ್ಕಿದೆ, ಅದಕ್ಕೆ ನನಗೆ ಆ ಕಾಲದಲ್ಲಿ ಒಂದು 130,000 ಖರ್ಚಾದಕ್ಕೆ 65,000 ಅವರು ಕೊಟ್ಟಿದ್ದಾರೆ. ಮತ್ತೆ ಮೆಷಿನರಿ ಸುಮಾರು ಉಂಟು, ಈ ಹುಲ್ಲು ತೆಗೆಯುವ ಮೆಷಿನ್ ಉಂಟು, ಮತ್ತೆ ಮರ ತುಂಡು ಮಾಡೋ ಮೆಷಿನ್ ಉಂಟು, ಮತ್ತೆ ಸಾಮಾನುಗಳನ್ನು ಸಾಗಿಸುವ ಮೋಟೋ ಕಾರ್ಟ್ ಉಂಟು. ಇದಕ್ಕೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಸಿಕ್ಕಿದೆ, ಎಲ್ಲ 50% ಸಬ್ಸಿಡಿ ತೆಗೆದದನ್ನು, ಅದನ್ನು ಆನ್ಲೈನ್ನಲ್ಲಿ ಬುಕ್ ಮಾಡ್ಲಿಕ್ಕೆ ಆಗ್ತದೆ, ಹಾಗೆ ಮಾಡಿ ಅದನ್ನು ತೆಗೆದ ನಾವು. ಮತ್ತೆ ಏಣಿ ಉಂಟು, ಮತ್ತೆ ದೊಡ್ಡ ದೋಟಿ ಉಂಟು, ಇದೆಲ್ಲ ಅಲ್ಲಿ ಸಪ್ಲೈ ಮಾಡಿದ್ದು. ಮತ್ತೆ ಕೆಲವು ಸ್ಪೆಷಲ್ ಗಿಡಗಳೆಲ್ಲ ಉಂಟು, ಒಂದು ಸ್ಪೈಸ್ ಬುಷ್ ಅಂತ ಉಂಟು, ಅದು ನರ್ಸರಿ ಅಂತ ಇತರ 400 ರೂಪಾಯಿ ಉಂಟು ಅದಕ್ಕೆ, ಅದು ಅದನ್ನು ಮೆಡಿಸಿನ್ ಅಲ್ಲ, ಅದು ಎಸಿಡಿಟಿಗೆ ಆಗ್ತದೆ, ಕೊಲೆಸ್ಟ್ರಾಲಿಗೆ ಆಗ್ತದೆ. ಹೀಗೆ ಮತ್ತೆ ಬೇರೆ ಬೇರೆ ಗಿಡಗಳುಂಟು, ರಾಮಫಲ ಉಂಟು, ಸೀತಾಫಲ, ಈ ತರದ್ದೆಲ್ಲ ಗಿಡಗಳು ಉಂಟು. ಮತ್ತೆ ಕೆಲವೆಲ್ಲ ನಮ್ಮ ಗುಡ್ಡದಲ್ಲಿ ಕೆಲವು ಮೆಡಿಸಿನಲ್ ಪ್ಲಾಂಟ್ ಎಲ್ಲ ಸುಮಾರು ಉಂಟು. ಹಾಗೆ ಈಗ ಈ ಮೆಡಿಸಿನ್ ಪ್ಲಾಂಟ್ಗಳಲ್ಲಿ ಇನ್ನೂ ಹೆಚ್ಚಿನ ಪ್ಲಾಂಟ್ಗಳು ಯಾವುದು ಅಂತ ಹೇಳ್ಬೋದು ಸರ್, ಔಷಧೀಯ ಸಸ್ಯಗಳು? ನಮ್ಮಲ್ಲಿ ಒಂದು ಮರ ಇದೆ, ಅದಕ್ಕೆ ನಾವು ಉಂಗಿಲು ಮರ ಅಂತ ಹೇಳ್ತೇವೆ, ಅದು ರಿಂಗ್ ವರ್ಮಿಗೆ ಭಾರಿ ಫೇಮಸ್. ಅದು ರಿಂಗ್ ವರ್ಮಿಗೆ ಅದರ ಕೆತ್ತೆಯನ್ನು ಕೆತ್ತಿ ಅದನ್ನು ಅರೆದು ಅದಕ್ಕೆ ನಾವು ಅಕ್ಕಿ ತೊಳೆದ ನೀರು ಅದರಲ್ಲಿ ಅದನ್ನು ಅರಿಬೇಕು, ಅರೆದು ಅದನ್ನು ಹಚ್ಚಬೇಕು, ಅದನ್ನು 5-6 ದಿವಸ ಅಲ್ಲಿ ಅದು ಯಾವ ರಿಂಗ್ ವರ್ಮ್ ಆದರೂ ಹೋಗ್ತದೆ ಅಂತದಿದೆ. ಮತ್ತೆ ಒಂದು ಒಳ್ಳೆ ಕೊಡಿ ಅಂತ ಇರ್ತದೆ, ಅದು ಸರ್ಪ ಸುತ್ತಿಗೆ ಭಾರಿ ಮದ್ದು. ಮತ್ತೊಂದು ಮುಜುವೆ ಅಂತ ಇದೆ, ಮುಜುವೆ ಅಂದ್ರೆ ಅದನ್ನು ಮಲಯಾಳದಲ್ಲಿ ಎಲ್ಲು ಕೂಟಿ ಅಂತ ಹೇಳ್ತಾರೆ, ಎಲುಬನ್ನು ಸೇರಿಸುವಂತಹದ್ದು ಹೊಳಿ. ಅದಕ್ಕೆ ನಮ್ಮ ಸೊಂಟ ಬೇನೆ ಕಾಲು ನೋವಿಗೆಲ್ಲ ಅದನ್ನು ಹಸಿ ಸೊಪ್ಪು ತಿನ್ನಬೇಕು, ದಿವಸಕ್ಕೆ 2-2 ಸೊಪ್ಪು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತಗೊಳ್ಳೋದು, ಅದನ್ನು ಅದು ಸ್ವಲ್ಪ ಕಡಿಮೆ ಆಗ್ತದೆ. ಅಲ್ಲಿ ಮತ್ತೆ ಇದು ಸಿಂಹರೂಪ ಇದೆ, ಸಿಂಹರೂಪ ನಾಟಿ ಮಾಡಿದ್ದೇವೆ, ಅದಿದೆ. ಮತ್ತೆ ಅಶೋಕ ಗಿಡ ಇದೆ, ಇದೆಲ್ಲ ಒಳ್ಳೊಳ್ಳೆ ಮೆಡಿಸಿನ್ ಎಲ್ಲ. ಮತ್ತೆ ಅಕ್ಕೆ ಗಿಡ, ಒಂದಿಷ್ಟು ಔಷಧೀಯ ಸಸ್ಯಗಳನ್ನು ನೆಟ್ಟಿದ್ದೀರಾ, ಅದರಿಂದ ಒಂದಿಷ್ಟು ಪ್ರಯೋಜನಗಳನ್ನು ತಿಳಿಸಿದ್ದೀರಾ. ಇದ ಅಲ್ಲದೆ ನೀವು ಗೇರು ಸಸ್ಯಗಳು, ಗೇರು ಗಿಡಗಳು ಏನಾದ್ರೂ ಉಂಟಾ ಸರ್? ಗೇರು ಗಿಡಗಳು ನಡ್ಲಿಕ್ಕೆ ಸ್ಥಳ ಇಲ್ಲ, ಎಲ್ಲ ಈಚೆ ಕೃಷಿಯನ್ನೇ ಮಾಡಿ ಆದ ಕಾರಣ. ಈಗ 2 ವರ್ಷ ಹಿಂದೆ ಒಂದು 5 ಎಕರೆಯಲ್ಲಿ ನಾವು ತೆಂಗಿನ ಸಸಿ ಇಟ್ಟೆವು, ಆಗ ಗೇರು ಸಸಿ ನಡುವ ಸ್ಥಳ ಹೋಯಿತು. ಇನ್ನು ಸ್ವಲ್ಪ ಉಂಟು, ಅದರಲ್ಲಿ ಬೇರೆ ಕಾಡು ಉತ್ಪತ್ತಿ ಉಂಟು, ಅದೆಲ್ಲ ನಾವು ನಾಶ ಮಾಡಲಿಕ್ಕೆ ನಮಗೆ ಮನಸ್ಸಿಲ್ಲ, ಅದಂದದ್ದು ಹಾಗೆ ಬಾಕಿ ಇಟ್ಟಿದ್ದೇವೆ. ಮತ್ತು ಕಸಿಮಾವಿನ ಗಿಡಗಳು ಒಂದು 10-25 ಜಾತಿಯದ್ದು ಇದೆ, ಅದು ಬೇರೆ ಬೇರೆ ತಂದು ನಟ್ಟದ ಅಲ್ಲಿ ಅಲ್ಲಿ ಹಿಡಿಬೇಕಷ್ಟೇ. ಹಿಡಿಯುವಂಥದ್ದು ಒಂದು 8-10 ಇದೆ, ನಮಗೆ ಧಾರಾಳವಾಗಿ ನಾವು ಹತ್ತಿರದ ಮನೆಯವರಿಗೆಲ್ಲ ಕೊಡ್ತೇವೆ, ನಾವು ಮಾರಾಟ ಮಾಡೋದಿಲ್ಲ. ನಿಮ್ಮದೇ ಆದಂತಹ ಖುಷಿಗೆ ಆ ಒಂದು ಗಿಡಗಳನ್ನು ನೆಟ್ಟು ಅದರಿಂದ ಹಣ್ಣು ತೆಗೀತಾ ಅದನ್ನು ಒಂದಿಷ್ಟು ಜನರಿಗೆ ಕೊಡ್ತಾ ಒಂದು ಖುಷಿ ಪಡ್ತಾ ಇದ್ದೀರಾ. ನಿಮಗೆ ಈ ಕೆಲಸದ ಸಹಾಯಕರ ಕೊರತೆಯಿಂದಾಗಿ ನೀವು ಮಿಷನರಿಗಳನ್ನೆಲ್ಲ ನಿಮ್ಮ ಕೃಷಿಗೆ ತಗೊಂಡಿದ್ದೀರಾ, ಅದೆಲ್ಲ ಕೃಷಿಗೆ ಯಂತ್ರೋಪಕರಣಗಳೆಲ್ಲ ನಿಮಗೆ ನಬಾರ್ಡಿಂದ ಸಬ್ಸಿಡಿಯಿಂದ ಸಿಕ್ಕಿದ ಸರ್? ಅದು ಮಿಷನರಿಗಳೆಲ್ಲ ಸೆಂಟ್ರಲ್ ಗವರ್ಮೆಂಟಿನ ಸ್ಕೀಮಿನಲ್ಲಿ ಬರುವುದು, ಅದು 50% ಸಬ್ಸಿಡಿಯಲ್ಲಿ ಸಿಕ್ಕಿದ್ದು. ಮತ್ತೆ ನಬಾರ್ಡಿಂದ ಸಿಕ್ಕಿದ್ದು ಮೀನು ಸಾಕಾಣಿಕೆಗೆ, ಮತ್ತೆ ಬೇಲಿಗೆ ಸಿಕ್ಕಿದೆ, ಅದರ ಜೈವ ಬೇಲಿ ಅಂತ ಹೇಳ್ತಾರೆ ಮಲಯಾಳದಲ್ಲಿ, ಕನ್ನಡದಲ್ಲಿ ಗೊತ್ತಿಲ್ಲ. ಅದು ಗ್ಲೀರಿ ಸೀಡಿಯ ನೋಡೋದು, ಅದು ತಾನು 1 ಕಿಲೋಮೀಟರ್ ದೂರಕ್ಕೆ ನೆಟ್ಟಿದ್ದೇವೆ. ಅದಕ್ಕೆ ನಮಗೆ ಮೀಟರಿಗೆ 5 ರೂಪಾಯಿನ ಅವರು ಕೊಡ್ತಾರೆ ನಮಗೆ, ಹಾಗೆ ನಾವು ನೆಟ್ಟಿದ್ದೇವೆ. ಅದರ ಸೊಪ್ಪು ನಾವು ತೆಂಗಿಗೆ ಭಾರಿ ಒಳ್ಳೇದಾಗ್ತದೆ, ಕಡಿದು ತೆಂಗಿಗೆ ಹಾಕ್ತೇವೆ. ಈಗ ಬಾಳೆ ಗಿಡ ಅಂತ ಹೇಳಿದ್ರಿ ಸರ್, ಬಾಳೆ ಕೃಷಿ, ಇದರ ಯಾವುದೆಲ್ಲ ವಿಧದ ಬಾಳೆ ಕೃಷಿ ಮಾಡ್ತಾ ಇದ್ದೀರಾ ಸರ್? ಈಗ ಬಾಳೆ ಕೃಷಿಯಲ್ಲಿ ಪ್ರಧಾನವಾಗಿ ನಾವು ಮಾಡೋದು ಕದಳಿ ಅಂತ, ಅದರ ಒಟ್ಟಿಗೆ ಮತ್ತೆ ಈ ಮೈಸೂರು ಬಾಳೆ ಇದೆ, ಮತ್ತೊಂದು ಗಾಳಿ ಬಾಳೆ ಅಂತ ಹೇಳ್ತೇವೆ ಅದು ಇದೆ, ಮತ್ತೆ ಎಂಗಾಂಬಿ ಅಂತ ಒಂದು ಮಲಯಾಳ ಹೆಸರು ಎಂಗಾಂಬಿ ಅಂತ ಇದೆ, ಮತ್ತೆ ಜೈಂಟ್ ಕಾರ್ನರ್ ಅಂತ ಇದೆ, ಮತ್ತೆ ಮುಂಡು ಬಾಳೆ ಅಂತ ಇದೆ, ಅದಕ್ಕೆ ಹೂ ಇಲ್ಲ, ಆ ಥರದ್ದಿದೆ. ಬೇರೆ ಹೀಗೆ ಸುಮಾರು ಒಂದು 10 ಜಾತಿಯ ಬಾಳೆಗಳಿದೆ. ಅದರಲ್ಲಿ ಎಲ್ಲ ಕಮರ್ಷಿಯಲ್ ಆಗಿ ನಟ್ಟದ್ದು ಇದು ಮಾತ್ರ, ಕದಳಿ ಮಾತ್ರ, ಕದಳಿ ಮೈಸೂರು ಮಾತ್ರ, ಅದರಲ್ಲಿ ಅದನ್ನು ಮಾರಾಟ ಮಾಡೋದು, ಬಾಕಿ ಅದು ಮಾರಾಟ ಮಾಡಲಿಕ್ಕೆ ಸಿಗೋದಿಲ್ಲ ನಮಗೆ, ನಮ್ಮ ಉಪಯೋಗಕ್ಕೆ ಮಾತ್ರ, ಅದು ದೊಡ್ಡ ಲಾಭದಾಯಕ ಅಲ್ಲ, ಅದನ್ನು ಹಾಗೆ ಮಾಡಿದ್ದೇವೆ. ಈ ಕದಳಿ ಹಾಗೂ ಮೈಸೂರು ಬಾಳೆಗೆ ಹೇಗೆ ಉಂಟು ಸರ್ ಮಾರ್ಕೆಟ್ ಧಾರಣೆ? ಈಗ ಕದಳಿ ಬಾಳೆಗೆ ಈಗ ಆದರೆ 20-25 ರೂಪಾಯಿ ಸಿಗ್ತದೆ, ಆದರೆ ಕೆಲವು ಸೀಸನ್ನಲ್ಲಿ 52 ರೂಪಾಯಿ ತನಕ ಸಿಕ್ಕಿದ್ದಿದೆ. ಮತ್ತೆ ಮೈಸೂರು ಬಾಳೆಗೆ 10-15 ರೂಪಾಯಿಯ ಮೇಲೆ ಯಾವಾಗ ಹೋಗುದಿಲ್ಲ, 15-20 ಅಷ್ಟೇ, ಸೀಸನ್ನಲ್ಲಿ 20 ಹೋಗ್ತದೆ, ಮತ್ತೆ ಬಾಕಿ ಕೆಲವು ಸಲ 6 ರೂಪಾಯಿಗೆ ಕೇಳ್ತಾರೆ ಕೆಲವರಿಗೆ, ಆಗ ನಾವು ದನಗಳಿಗೆ ಕೊಡೋದು. ಈಗ ಒಟ್ಟಾಗಿ ಹೇಳುದಿದ್ರೆ ಸರ್, ನೀವು ನಮ್ಮ ಕೃಷಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗ ಒಂದು ವಿಷಯ, ನಮ್ಮಲ್ಲಿ ಸ್ಲರಿ ಟ್ಯಾಂಕ್ ಉಂಟು, ಬಯೋಗ್ಯಾಸ್ ಉಂಟು, ಮತ್ತೊಂದು ದೊಡ್ಡ ಟ್ಯಾಂಕಿ ಮಾಡಿದ್ದೀನಿ, 13 ಮೀಟರ್ ಅಗಲ 24 ಮೀಟರ್ ಅಗಲ, ಮತ್ತೊಂದು 10 ಫೀಟ್ ಹೊಂಡದ್ದು, ಅದು ಮಳೆ ನೀರು ಸಂರಕ್ಷಣೆಗೂ ಆಗ್ತದೆ, ಮತ್ತು ನಾವು ಅದಕ್ಕೆ ನೀರು ತುಂಬಿಸಿ ಅದರಿಂದ ಎಲ್ಲದಕ್ಕೂ ನಾವು ಹಂಚೋಣ ಮಾಡ್ತೇವೆ. ಮತ್ತು ಕೃಷಿಯಲ್ಲಿ ಸಣ್ಣ ಪ್ರಾಯದವರು ಬಂದರೆ ಒಳ್ಳೆಯದು ನಮಗೆ, ಅಂದರೆ ಪ್ರಾಯ ಆದವರಿಗೆ ಅದನ್ನು ಬೇಕಾದಾಗೆ ನೋಡಲಿಕ್ಕೆ ಆಗೋದಿಲ್ಲ. ಮೊದಲೊಂದು ಕಾಲದಲ್ಲಿ ರಾತ್ರಿ ಕೂಡ ತೋಟಕ್ಕೆ ಹೋಗಿ ನಾನು ಮಲಗಿದವ, ಅಡಿಗೆ ಕದ್ದುಕೊಂಡು ಹೋಗ್ತಾ ಇದ್ರು. ಈಗ ನಾವು ಹಣ ಕೊಟ್ಟರು ಮರಕತ್ತಲಿಗೆ ಜನ ಸಿಗುವುದಿಲ್ಲ. ಹಾಗೆ ಈ ಸಣ್ಣ ಪ್ರಾಯದವರು ಬಂದರೆ ಅವರು ಹೆಚ್ಚು ಸಲ ಈ ತೋಟವನ್ನು ನೋಡಿಕೊಂಡೇ ಬೇಕು ಅಂತ ಒಂದು ಶಾಸ್ತ್ರ ಉಂಟು. ಹಾಗೆ ಹೆಚ್ಚು ಸಲ ತೋಟಕ್ಕೆ ಹೋಗ್ಬೋದು, ಅಲ್ಲಿ ಏನಾದರೂ ಬಿದ್ದು ಹಾಳಾಗ್ತದೆ ಎಲ್ಲ ನೋಡಿ ಅವರಿಗೆ ಸರಿ ಮಾಡಿಕೊಂಡು ಬರ್ಬೋದು. ನನಗೆ ಈಗ 74 ವರ್ಷ ಆಯಿತು, ಆದರೂ ನನಗೆ ಇಂಟ್ರೆಸ್ಟ್ ಉಂಟು, ಆದರೆ ಹೋಗಲಿಕ್ಕೆ ಶಕ್ತಿ ಇಲ್ಲ ಅಂತ ಆಗಿದೆ. ಸರ್, ನಿಮಗೆ ಏನಾದರೂ ಹವ್ಯಾಸಗಳು ಉಂಟಾ ಸರ್? ನನಗೆ ಹವ್ಯಾಸ ಒಂದು 3-4 ಉಂಟು. ನಾನು ಕಾಯಿನ್ ಕಲೆಕ್ಷನ್ ಮಾಡ್ತೇನೆ, ಅದು ಸುಮಾರೊಂದು 45 ವರ್ಷದಿಂದ ಮಾಡ್ತಾ ಇದ್ದೇನೆ. ಅದರಲ್ಲಿ ಫಾರಿನ್ ಕಾಯಿನ್ಸು ಇದೆ, ನಮ್ಮ ಇಂಡಿಯನ್ ಹಳೆ ಕಾಯಿನ್ಸುಗಳು ಇದೆ ಅಂಥದ್ದಿದೆ. ಮತ್ತು ನಾನು ಬೋರ್ ಪಾಯಿಂಟ್ ಮಾಡ್ತೇನೆ, ಒಂದು 8 ವರ್ಷದಿಂದ ಅದು ಮಾಡ್ತಾ ಇದ್ದೇನೆ. ಮತ್ತು ಕಸಿ ಕಟ್ತೇನೆ, ನಾನು ಮಾವಿನ ಗಿಡಕ್ಕೆ ಕಟ್ತೇನೆ, ಇದಕ್ಕೆ ದಾಸವಾಳಕ್ಕೆ ಕಟ್ತೇನೆ, ಮತ್ತು ಇದಕ್ಕೆ ಬೇರು ಬರೆಸ್ತೇನೆ, ಪೇರಳೆ ಗಿಡಕ್ಕೆ ಬೇರು ಬರೆಸಿ ಅದನ್ನು ಸಸಿ ಮಾಡ್ತೇನೆ. ಹೊರಗಡೆ ಕೊಡುವ ಏನಾದರೂ ಯೋಚನೆ ಇದೆಯಾ ಸರ್? ಇಲ್ಲ, ಹೊರಗಡೆ ಕೊಡುವಷ್ಟು ಮಾಡಿ ಈಗ ನನಗೆ ಸ್ವಲ್ಪ ಏಜ್ ಆದ ಕಾರಣ ನನಗೆ ಅದರ ಫಿನಿಶಿಂಗ್ ಅಷ್ಟು ಒಳ್ಳೆ ಬರುವುದಿಲ್ಲ. ನಾನು ಈಗ ಕಸಿ ಕಟ್ಟಿದರೆ 10 ಕಟ್ಟಿದರೆ ಇಲ್ಲಾದರೆ 2-3 ಬದುಕುತ್ತೆ ಅಷ್ಟೇ. ಮೊದಲೆಲ್ಲ 6-7 ಬದುಕುತ್ತಾ ಇತ್ತು, ಈಗ ಭಾರಿ ಕಡಿಮೆ ಬದುಕೋದು, ಬಾಕಿಯೆಲ್ಲ ಮಾಡಲಿಕ್ಕಾಗ್ತದೆ. ನಾನು ಕಸಿ ಕಟ್ಟಿದ ಮಾವಿನ ಮರದಲ್ಲಿ ಮಾವಿನಕಾಯಿಯಾಗಿ ನಾವೀಗ ತಿಂತಾ ಇದ್ದೇವೆ, ನಾನು ನನ್ನ ಮಕ್ಕಳು ಮೊಮ್ಮಕ್ಕಳೆಲ್ಲ ಅದನ್ನು ತಿಂತಾ ಇದ್ದಾರೆ, ಅದೊಂದು ಖುಷಿ ನನಗೆ. ಖಂಡಿತ ಸರ್, ಅದೊಂದು ಖುಷಿಯೇ ನಮಗೆ, ನಾವೇ ಮಾಡಿ ಒಂದು ಆ ಬೆಳೆಯನ್ನು ಬರುವಾಗ ರೈತರಿಗೆ ಬರುವಂತ ಖುಷಿ ಬೇರೆ ಇದೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಒಂದು ದೂರವಾಣಿ ಸಂಖ್ಯೆ ಹೇಳ್ಬೋದಾ ಸರ್? ನನ್ನ ದೂರವಾಣಿ ಸಂಖ್ಯೆ ಅಂದರೆ ಚರವಾಣಿ 9447873130. ಇನ್ನೊಮ್ಮೆ ಸರ್. 9447873130. ನಮ್ಮ ಆಕಾಶವಾಣಿ ಕಡೆಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಧನ್ಯವಾದಗಳು. ಇದುವರೆಗೆ ಸಮಗ್ರ ಕೃಷಿ ಈ ಕುರಿತು ಶಂಕರನಾರಾಯಣ ಭಟ್ ನಿಡುಗಳ ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಮುಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಜೀವನ ಈ ಕುರಿತು ಮೋನಪ್ಪ ಪೂಜಾರಿ ಕಾವು ಪುತ್ತೂರು ಇವರೊಂದಿಗಿನ ಸಂದರ್ಶನ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಪ್ರೀತಿಯ ಶ್ರೋತೃಗಳೇ, ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ ಮೋನಪ್ಪ ಪೂಜಾರಿ ಕಾವು ಪುತ್ತೂರು. ಇವರ ಒಂದಿಷ್ಟು ಭೂಮಿಯಲ್ಲಿ ಅಡಿಕೆ, ತೆಂಗು, ಕಾಳು ಮೆಣಸು, ಕೊಕ್ಕೋ, ತರಕಾರಿ ಇದನ್ನೆಲ್ಲ ಅವರು ಬೆಳೆಸ್ತಾ ಇದ್ದಾರೆ. ಇದರ ಒಂದು ಅನುಭವವನ್ನು ಹಂಚಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಮೇಡಮ್. ನಿಮ್ಮ ಈ ಒಂದು ಸಮಗ್ರ ಕೃಷಿಯ ಬಗ್ಗೆ ಒಂದು ಅನುಭವಗಳನ್ನು ಹಂಚಿಕೊಳ್ಬಹುದಾ ಸರ್? ಖಂಡಿತ, ನಾನು ಹಂಚಿಕೊಳ್ಳೋಣ. ನಾನು ಕೆ ಮೌನಪ್ಪ ಪೂಜಾರಿ, ಕೆರೆಮಾರು ಮನೆ, ಕಾವು ಅಂಚೆ, ಪುತ್ತೂರು ತಾಲೂಕು ಅಂತೇಳಿ. ನಾನು ಪಿ ಯು ಸಿ ಡಿಪ್ಲೊಮಾ ಮಾಡಿ ನನಗೆ ಇಲ್ಲಿ ಉದ್ಯೋಗದ ಕೆಲಸ ಏನು ಸಿಗದ ಕಾರಣ ನಾನು ಉಡುಪಿಗೆ ಒಂದು ಖಾಸಗಿ ಬಸ್ಸಿಗೆ ಕಂಡಕ್ಟರ್ ಆಗಿ ಹೋಗಿದ್ದೆ. ಆನಂತರ ಅಲ್ಲಿ ಸ್ವಲ್ಪ ನೋಡಿಕೊಂಡು ನನಗೆ ಅನುಭವ ಜಾಸ್ತಿ ಆಯಿತು. ಒಂದು 10 ವರ್ಷ ಕೆಲಸ ಮಾಡಿದೆ. ಆನಂತರ ಕೆಲಸ ಮಾಡಿ ಸಮಾಧಾನ ಆಗಲಿಲ್ಲ, ಯಾಕಂದರೆ ನಮ್ಮ ಭೂಮಿಯೆಲ್ಲ ಬರಡು ಭೂಮಿ ಉಂಟಲ್ಲ, ಮನೆಯಲ್ಲಿ ಹೋಗಿ ನಮ್ಮ ಹಿರಿಯರ ಆಶೀರ್ವಾದ ಪ್ರಕಾರ ನಾವು ಅಲ್ಲಿ ಮಾಡ್ಬೋದಲ್ಲ, ಇಲ್ಲಿ ಎಷ್ಟು ಇನ್ಕಮ್ ಬರ್ತದೆ ಅದರಿಂದ ಜಾಸ್ತಿ ಇನ್ಕಮ್ ನಮ್ಮ ಕೃಷಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಉಂಟು ಅಂತೇಳಿ ನನಗೆ ಕಂಡುಕೊಂಡೆ. ಆ ಕಂಡುಕೊಂಡ ಪ್ರಕಾರ ನಾನು ಊರಿಗೆ ಬಂದೆ. ಸಾಧಾರಣ 90ನೇ ಇಸವಿಗೆ ಕೃಷಿ ಮಾಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಮೊದಲು ನಾನು ಶಾಲೆಗೆ ಹೋಗುವಾಗ ಗದ್ದೆ ಉಳುಮೆ ಮಾಡಿ ಹೋಗ್ತಾ ಇದ್ದು, ಆನಂತರ ಒಂದು 8-8.5 ಗಂಟೆಗೆ ಉಳುಮೆ ಮಾಡುದು. ಆನಂತರ ತಂದೆ ಅದೊಂದು ಖುಷಿ, ಖುಷಿಗೆ ನಾವು ಮಾಡಿದ ಕೆಲಸ ನಮಗೆ ಇವತ್ತು ಖುಷಿ ತಂದಿದೆ. ಹಾಗೆ ಮಾಡ್ತಾ ಹೋಗ್ತಾ ನಾನು ಶಾಲೆಗೆ ಹೋಗುವ ನಡ್ಕೊಂಡು ಹೋಗುದು, ಅದು ನಮಗೆ ಒಂದು 3 ಕಿಲೋಮೀಟರ್ ಎಲ್ಲ ಹೋಗ್ಬೇಕಿತ್ತು. ಕಷ್ಟದಲ್ಲೂ ಜೀವನ ಮಾಡಿದ್ದೇವೆ. ಆನಂತರ ನಾವು ಇಲ್ಲಿ ಈಗ ಮಾಡಿದ್ರೆ ಏನು ಸಾಧ್ಯ ಇಲ್ವೋ ಅಂತೇಳಿ ನನಗೆ ಒಂದು ಅನುಭವ ಅಂತ ಬಂದು ನಾನು ಕೃಷಿ ಮಾಡಲಿಕ್ಕೆ ಶುರು ಮಾಡಿದೆ. ಕೃಷಿ ಮಾಡುವಾಗ ನನಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ಹಣ ಎಲ್ಲ ಸಿಗ್ತಿತ್ತು, ಸಂಬಳ ಎಲ್ಲ ಸಿಗ್ತಿತ್ತು, ತೊಂದರೆ ಇಲ್ಲ. ಆದರೆ ಊರಿಗೆ ಬಂದ ನಂತರ ನಮ್ಮ ಈ ಬರೇ ಆಗನ ಗದ್ದೆಯಲ್ಲಿ ಏನು ಇನ್ಕಮ್ ಇಲ್ಲ. ನಾನು ಬೇರೆ ಕಡೆಯಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ನೋಡುವ, ನನ್ನ ತಾಯಿಯ ಆಸ್ತಿ ಉಂಟು, ಸ್ವಲ್ಪ 10-12 ಎಕರೆ ಜಾಗ ಇತ್ತು ಅವರದ್ದು. ಆದ್ರೆ ನನಗೆ ಒಂದು 2 ಎಕರೆ 60 ಸೆನ್ಸ್ ಜಾಗ ತಾಯಿಯವರು ಕೊಟ್ಟಿದ್ದಾರೆ. ಅಲ್ಲಿ ನಾವು ಕೃಷಿ ಮಾಡಿದ್ರೆ ಏನಾಗ್ತದೆ, ನಾನು ಏನೇ ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ ಶುರುವಿಗೆ ನಾನು ಭತ್ತ ಬೇಸಾಯವನ್ನು ಮಾಡ್ತಾ ಇದ್ದೆ, ಅದನ್ನು ಮುಂದುವರಿಸಿದೆ. ಭತ್ತ ಬೇಸಾಯದಲ್ಲಿ ಒಳ್ಳೆ ಜಾತಿಯ ಭತ್ತ ಬೇಸಾಯವನ್ನು ಮಾಡಿದ್ದೇನೆ. ಶುರುವಿಗೆ ಸ್ತ್ರೀ ಪದ್ಧತಿ ಅಂತೇಳಿ ಬೇಸಾಯ ಮಾಡ್ಲಿಕ್ಕೆ ಶುರು ಮಾಡಿದ್ದೇನೆ. ನಾಟಿ ಅದು ಅದರಲ್ಲಿ ಒಳ್ಳೆ ಇಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು. 2002ರಲ್ಲಿ ನಾನು ಧರ್ಮಸ್ಥಳ ಯೋಜನೆ ಪುತ್ತೂರು ತಾಳಗೆ ಬರುವಾಗ ಅದರಲ್ಲಿ ನಾನು ಸೇರಿಕೊಂಡೆ. ಸೇರಿಕೊಳ್ಳುವಾಗ ನಾನು ಸೇರಿಕೊಳ್ಳಲಿಲ್ಲ, ನನ್ನ ಹೆಂಡತಿಯನ್ನು ಗುಂಪಿನಲ್ಲಿ ಸೇರಿಸಿಕೊಂಡದ್ದು. ನನಗೆ ಅಂದರೆ ನನಗೆ ಬೇರೆ ಬೇರೆ ಕೃಷಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅವರ ಹೆಸರು ನನಗೆ ಹಾಕಿ ನಾನು ಸೇರಿಕೊಂಡೆ. ಸೇರಿದ ನಂತರ ಸ್ವಲ್ಪ ಸಮಯ ಆಗುವಾಗ ನನಗೆ ಹಣದ ಅಡಚಣೆ ಇತ್ತು. ನಮ್ಮದು ಯಾವುದೇ ಜಾಗ ರೆಕಾರ್ಡ್ ಇಲ್ಲ, ಜಾಯಿಂಟ್ ಫ್ಯಾಮಿಲಿ, ಏನು ಲೋನ್ ಮಾಡಲಿಕ್ಕೆ ಆಗುದಿಲ್ಲ, ಯಾವ ಹಣ ತಗೊಳ್ಳಿಕ್ಕೆ ಆಗುದಿಲ್ಲ. ಆದರೆ ಯಾಕೆ ಇದನ್ನು ಮಾಡಲಿಕ್ಕೆ ಆಗುದಿಲ್ಲ ಅಂತ ನಾನು ನೋಡಿದೆ. 12 ಎಕರೆ ಜಾಗ ಇದ್ದರೂ ಯಾರಿಗೂ ಏನು ಲೋನ್ ಮಾಡಲಿಕ್ಕಿಲ್ಲ, ಪಾಲುಪಟ್ಟಿ ಆಗಿರಲಿಲ್ಲ. ಆದರೆ ನಾನು ಏನಾದರೂ ಮಾಡಿ ಇದರಲ್ಲಿ ಸಾಧನೆ ಮಾಡಬೇಕಂತ ಹೇಳಿ ಕೃಷಿ ಮಾಡಲಿಕ್ಕೆ ನೋಡಿದೆ. ಭತ್ತ ಬೇಸಾಯ ಮಾಡುವಾಗ ಧರ್ಮಸ್ಥಳ ಯೋಜನೆಯವರ ಮುಖಾಂತರ ನಾನು ಮಾಡಿ ಅದಕ್ಕೆ ಬೇಕಾದ ಗೊಬ್ಬರ, ಹಟ್ಟಿ ಗೊಬ್ಬರ ಅದೆಲ್ಲ ಹಾಕಿ ಒಳ್ಳೆ ಫಲವತ್ತತೆಯನ್ನು ಪಡೆದೆ. ಅದರಲ್ಲಿ ಇಂಪ್ರೂವ್ಮೆಂಟ್ ಆದೆ. ನಾನು ಇಂಪ್ರೂವ್ಮೆಂಟ್ ಆದ ತಕ್ಷಣ ನನ್ನನ್ನು ಕೃಷಿ ಯೋಧನಾಗಿ ಧರ್ಮ ಯೋಜನೆಯಲ್ಲಿ ಅವರು ಇದು ಮಾಡಿದರು. ಆನಂತರ ನನಗೆ ಮತ್ತು ಉತ್ತೇಜನ ಬಂತು. ಆ ಉತ್ತೇಜನ ಬಂದ ನಂತರ ನಾನು ಒಬ್ಬನೇ ಬೇಸಾಯ ಮಾಡಿದರೆ ಸಾಕಾಗುದಿಲ್ಲ, ಊರಿನವರಿಗೆಲ್ಲ ಪ್ರಸರಿಸಬೇಕು. ಹಾಗೆ ಶ್ರೀ ಪದ್ಧತಿಯ ಬೇಸಾಯವನ್ನು ಎಲ್ಲರಿಗೂ ಅಲ್ಲಿ ಪ್ರಚಾರ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೆ. ನಾವು ಅಲ್ಲಿಯ ಯೋಜನಾ ಅಧಿಕಾರಿಗಳೆಲ್ಲ ಸೇರಿಕೊಂಡು ನನ್ನನ್ನು ಒಂದು ತರಬೇತಿಗೆ ಅಂತೇಳಿ ಆಯ್ಕೆ ಮಾಡಿದರು. ಹಾಗೆ ನಾನು ಬೇರೆ ಬೇರೆಯವರಿಗೆ ತರಬೇತಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೆ. ಮತ್ತೆ ಪ್ರಚಾರ ಜಾಸ್ತಿ ಆಯಿತು. ಅಲ್ಲಿಂದ ನನ್ನನ್ನು ಗಮನಿಸಿದ ಅಲ್ಲಿಯ ಊರಿನ ಗಣ್ಯರು ಪಂಚಾಯತ್ ಮೆಂಬರನ್ನಾಗಿ ನನ್ನನ್ನು ಶುರುವಿಗೆ ಆಯ್ಕೆ ಮಾಡಿದರು. 90ನೇ ಇಸವಿಯಿಂದ ನಂತರ ಪಂಚಾಯತ್ ಮೆಂಬರ್ ಸತತ ಸಾಧಾರಣ 6 ಟರ್ಮ್ 30 ವರ್ಷ ಈಗಲೂ ನಾನು ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಯಾಕಂದರೆ ಊರಿನವರ ಸಹಕಾರ ಕೂಡ ತುಂಬ ಉಂಟು, ರೈತರ ಸಹಕಾರ ತುಂಬ ಉಂಟು. ಅದನ್ನು ನಾನು ಪಂಚಾಯತ್ ಮೆಂಬರ್ ಕೂಡ ಆಗಿದ್ದೆ. ಅಲ್ಲಿಂದ ಮುಂದೆ ಎಲ್ಲವೂ ಮುಂದೆ ಮುಂದೆ ಹೋಗ್ತಾ ಬಂತು. ಈ ಭೂಮಿಯಲ್ಲಿ ಇನ್ನೆಂತ ಮಾಡಬೇಕು, ಬರೀ ಗದ್ದೆ ಮಾಡಿದರೆ ನನಗೆ ಅನ್ನದ ಸಾಕಾಗುವುದಿಲ್ಲ, ಗದ್ದೆ ಕೊಯ್ದ ನಂತರ ಎಂತ ಮಾಡಬೇಕು. ತರಕಾರಿ ಮಾಡಿದೆ. ತರಕಾರಿ ಸಾಧಾರಣ ಒಂದು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಷ್ಟರವರೆಗೆ ತರಕಾರಿ ಮಾಡೋದು. ತರಕಾರಿ ಮಾಡಿದ ತಕ್ಷಣ ಅದರಲ್ಲಿ ಅಲಸಂದೆ ಹಾಕೋದು, ಸೌತೆ, ಬೆಂಡೆಕಾಯಿ, ಚೀನಿಕಾಯಿ, ಸೋರೆಕಾಯಿ ಎಲ್ಲ ಇದು ತರಕಾರಿನ ಮಾಡುದು, ಒಂದೇ ತರಕಾರಿ ಅಲ್ಲ ಬೇರೆ ಬೇರೆ ತರಕಾರಿ. ಒಂದು 10 ಸಾಲು ತರಕಾರಿ ಮಾಡಿ ಅಲಸಂದೆ ಬೀಜ ತರಕಾರಿ ಮಾಡಿದರೆ ಒಂದು 25-30 ಕೆಜಿ ಅಲಸಂದೆ ಬರ್ತದೆ. ಅದೇ ಒಂದು 10-20 ಸಾಲು ಸೌತೆ ಮಾಡಿದರೆ ಸಾಧಾರಣ 8 ಕ್ವಿಂಟಲ್ನಿಂದ 10 ಕ್ವಿಂಟಲ್ ಸೌತೆ ಬರ್ತದೆ. ಬೆಂಡೆ ಬೆಂಡೆ ಹಾಗೆ ಒಂದು ಸಾಧಾರಣ ಒಂದು 4-5 ಸಾಲು ಬೆಂಡೆ ಹಾಕಿದರೆ ಕಡಿಮೆಯಲ್ಲಿ ಒಂದು 5-4-5 ಕೆಜಿ ಬೆಂಡೆಗೆ ಬರ್ತದೆ ತೆಂಗು ಪ್ರತಿ 2 ದಿವಸಕ್ಕೊಮ್ಮೆ. ಹಾಗೆ ಚೀನಿಕಾಯಿ, ಸೋರೆಕಾಯಿ ಎಲ್ಲ ಮಿಶ್ರ ಬೆಲೆಯಾಗಿ, ಮತ್ತು ಇದು ತೊಂಡೆಕಾಯಿ ಮಾಡಬೇಕು, ಬಸಳೆ ಮಾಡಬೇಕು, ಬಸಳೆ ಎಲ್ಲ ಕೃಷಿಯನ್ನು ಮಾಡಿದರೆ ಪ್ರತಿ ಕೃಷಿ ಮಾಡಿದರೆ ಅದರಲ್ಲಿ ನಮಗೆ ಒಳ್ಳೆಯ ಆದಾಯ ಬರ್ತದೆ. ಇದು ಆದಾಯ ಬೇಗ ಸಿಕ್ಕುವಂಥ ಆದಾಯ, ಬರೀ 2-3 ತಿಂಗಳೊಳಗೆ ನನಗೆ ಸಿಕ್ಕುವ ಆದಾಯ. ಊಟಕ್ಕೆ ಅಲ್ಲಿ ಅಕ್ಕಿ ಆಯಿತು, ಇಲ್ಲಿ ಖರ್ಚಿಗೆ ಹಣ ಆಯಿತು, ಅದು ಸಾಕಾಗುವುದಿಲ್ಲ. ಯಾಕಂದರೆ ನಮಗೆ ಹೆಚ್ಚು ಹೆಚ್ಚು ಬೆಳಿಬೇಕಲ್ಲ. ಅಡಿಕೆ ತೋಟ ಮಾಡಿದ್ದೇನೆ, ಅಡಿಕೆ 1,000 ಇಷ್ಟರವರೆಗೆ ಅಡಿಕೆ ಗಿಡ ಹಾಕಿದ್ದೇನೆ. ಆ ಅಡಿಕೆ ಗಿಡಕ್ಕೆ ಹೆಚ್ಚು ಹಣ ಬರಲಿ ಅಂತ ಅನ್ನೋ ಉದ್ದೇಶದಿಂದ ಕಾಲು ಮೆಣಸು ಹಾಕಿದ್ದೇನೆ, ಅದರಲ್ಲಿ ಕಾಲು ಮೆಣಸು ಹಾಕಿದ್ದೇನೆ ಎಲ್ಲ ಅಡಿಕೆ ಗಿಡಕ್ಕೆ. ಅನಂತರ ಅದು ಕೂಡ ನಮಗೆ ಸಾಕಾಗುವುದಿಲ್ಲ. ನೋಡಿ, ನಮಗೆ ರೈತನಿಗೆ ಎಷ್ಟೆಷ್ಟು ಬೇಕಂದರೆ ಅದರ ಮಧ್ಯ ಮಧ್ಯ ದೂರ ದೂರ ಕೊಕ್ಕೋ ಗಿಡವನ್ನು ಹಾಕಿದ್ದೇನೆ. ಕೊಕ್ಕೋ ಗಿಡದಲ್ಲಿ ಕೂಡ ಈಗ ಕೆಜಿಯಲ್ಲಿ ಈ ಸಲ ಒಂದು 300 ರೂಪಾಯಿವರೆಗೆ ಬಂದಿದೆ, 200 ರೈತರಿಂದ 300 ರೂಪಾಯಿಗೆ ಬಂದಿದೆ. ಒಳ್ಳೆ ಕೊಕ್ಕೋ ಬರ್ತದೆ, ಅದರಿಂದ ಸ್ವಲ್ಪ ಆದಾಯ ಬರ್ಬೋದು. ಅದು ಕೂಡ ಸಾಕಾಗುವುದಿಲ್ಲ, ಕೊಕ್ಕೋ ಬೇಕು ನಮ್ಮ ಭೂಮಿಯಲ್ಲಿ. ಅನಂತರ ತೆಂಗಿನ ಸಸಿ ಹಾಕಿದ್ದೇನೆ ಎಲ್ಲ ಅದರ ಬದಿಯಲ್ಲಿ ಎಲ್ಲ ಕಾಂಪೌಂಡ್ನ ಸುತ್ತ ತೆಂಗಿನ ಸಸಿಯನ್ನು ಹಾಕಿದೆ. ಮತ್ತೊಂದು ಸ್ವಲ್ಪ ಜಾಗದಲ್ಲಿ ರಬ್ಬರ್ ಹಾಕಿದೆ, ಅದು ಅಲ್ಲಿಂದ ಕೂಡ ಸ್ವಲ್ಪ ಒಂದು 300 ರಬ್ಬರ್ ಗಿಡ ಹಾಕಿದ್ದೇನೆ, ಹೆಚ್ಚು ಹಾಕಲಿಲ್ಲ, ಒಂದು 300 ರಬ್ಬರ್ ಗಿಡ ಹಾಕಿದ್ದೇನೆ. ಅದರಲ್ಲಿ ನನಗೆ ಆದಾಯ ಬಂತು. ಅದರ ಒಟ್ಟಿಗೆ ಮಲ್ಲಿಗೆ ಕೃಷಿ ಹಾಕಿದೆ, ಮನೆ ಎದುರುಗಡೆ ಮಲ್ಲಿಗೆ ಕೃಷಿ ಮಾಡಿದ್ದೇನೆ. ಆನಂತರ ಅದು ಕೂಡ ನಮಗೆ ಸಾಕಾಗುವುದಿಲ್ಲ, ಈ ಕೃಷಿಯೆಲ್ಲ ಸಾಕಾಗುವುದಿಲ್ಲ. ಆನಂತರ ಸ್ವಲ್ಪ ಒಂದು ಗುಡ್ಡದಲ್ಲಿ ಸ್ವಲ್ಪ ಖಾಲಿ ಜಾಗ ಇತ್ತು, ಅದನ್ನು ಅಲ್ಲಿ ಗೇರು ಬೀಜವನ್ನು ಹಾಕಿದೆ. ನೋಡಿ, ಬೇಸಿಗೆಯಲ್ಲಿ ನಮಗೆ ಒಂದು ಜನವರಿ ಫೆಬ್ರವರಿ ನಂತರ ಒಂದು ಜಾತ್ರೆಗೆ ಹೋಗ್ಲಿಕ್ಕಾದರೂ ಖರ್ಚಿಗೆ ಬೇಕಾಗುವಂಥ ಗೇರು ಬೀಜ ಸಿಗ್ತಾ ಇಲ್ಲ, ಅದು ಕೂಡ ಸಂತೋಷ ಅಲ್ವಾ. ಹಾಗೆ ಭೂಮಿಯಲ್ಲಿ ಎಲ್ಲ ಬಗ್ಗೆ ಕೃಷಿ ಮಾಡಿದರೆ, ನಾನು ಹೇಳಿದಂತೆ ಎಲ್ಲ ಕೃಷಿಯನ್ನು ಮಾಡಿದರೆ ಎಲ್ಲ ಕಡೆಯಿಂದ ಮನೆಯ ಸುತ್ತಮುತ್ತಲಿಂದ ಎಲ್ಲ ಹಣ ಬರುವಂಥ ವ್ಯವಸ್ಥೆ ಆಗ್ತದೆ. ಅದರ ಒಟ್ಟಿಗೆ 1-2 ದನವನ್ನು ಸಾಕಿಕೊಳ್ಬೇಕು. ಯಾಕಂದರೆ ಇಷ್ಟು ಕೃಷಿ ಮಾಡುವಾಗ ಅವನಿಗೆ ಸಾವಯವ ಗೊಬ್ಬರ ಬೇಕೇ ಬೇಕು, ಅದಕ್ಕೆ ಬೇಕಾಗಿ ಇವ 2 ದನವನ್ನು ಸಾಕಬೇಕು. ಆ 2 ದನ ಸಾಕಿದರೆ ಕಡಿಮೆಯಲ್ಲಿ 2 ದನ ಸಾಕಿದರೆ ಒಂದು 8-10 ಲೀಟರ್ ಹಾಲು ಬರ್ತದೆ. ಅಲ್ಲಿ ಕೂಡ ಒಂದು ಇನ್ಕಮ್ ಬಂತಲ್ಲ, ಮನೆಯ ಖರ್ಚಿಗೂ ಆಯಿತು. ಇದೆಲ್ಲ ಹೇಗೆ ಮಾಡೋದು ಅಂತೇಳಿ ಗ್ರಹಿಸ್ಬೋದು. ಎಷ್ಟು ಜನರು ಬೇಕಂತ ಇಲ್ಲ ಇದಕ್ಕೆ. ಇದಕ್ಕೆ ಮನೆಯವರಿಗೆ ಸಾಕು. ನಾನು ಗುಡ್ಡದ ತುದಿಯಲ್ಲಿ, ಯಾಕಂದರೆ ನಾನೊಂದು ಬೋರು ತೆಗ್ದೇನೆ, ಬೋರು ತೆಗೆದು ಗುಡ್ಡದ ತುದಿಯಲ್ಲಿ ಒಂದು ಟಾಂಕಿ ಮಾಡಿ ಅಲ್ಲಿಂದ ನೀರು ಬಿಡುವಂಥ ವ್ಯವಸ್ಥೆಯನ್ನು. ಈ ನೀರು ಬಿಡುವಾಗ ದೊಡ್ಡ ಗುಡ್ಡದಿಂದ ಬರುವಾಗ ಎಲ್ಲ ಅಡಿಕೆಗೆ ಬೇರೆ, ಗದ್ದೆಗೆ ಬೇರೆ, ಬೇರೆ ಬೇರೆ ಕಡೆಯಲ್ಲಿ ಗೇಟ್ ವಾಲ್ ಎಲ್ಲ ಇಟ್ಟುಕೊಂಡು ನೀರನ್ನು ಹಾಕುವಂಥ ವ್ಯವಸ್ಥೆ. ಆಗ ಗೇಟ್ ವಾಲ್ ಬಿಟ್ಟರೆ ಅದಕ್ಕೆ ಒಬ್ಬನೇ ಸಾಕಾಗ್ತಾ ಇಲ್ಲ, ಈ ನೀರು ಬಿಡಲಿಕ್ಕೆಲ್ಲ ಎಲ್ಲರೂ ಬೇಕಂತ ಇಲ್ಲ. ಸ್ಪ್ರಿಂಕ್ಲರ್ ಹಾಕೋದಲ್ವ, ಇವನು ಹೇಗೆ ಮಾಡ್ತಾ ಇದೆ, ಇಲ್ಲ ಸ್ಪ್ರಿಂಕ್ಲರ್ ಹಾಕಿದರೆ ಅಲ್ಲ ನೀರಿನ ವ್ಯವಸ್ಥೆಗೆ. ಹಾಗೆ ಗೊಬ್ಬರ ಹಾಕುವಾಗ, ಸಾವಯವ ಗೊಬ್ಬರ ಹಾಕುವಾಗ, ಕೃಷಿ ಒಂದು ಕಲುವಾಗ ಸ್ವಲ್ಪ ಜನ ತೆಗೊಳ್ಳೋದು. ಒಂದು ದಿವಸ ಬೇಕಾಗುದು, 1-2 ದಿವಸ ಗೊಬ್ಬರಕ್ಕೆ ಹಾಕ್ಲಿಕ್ಕೆ ಜನ ಬೇಕು. ಸಾಲು ಮಾಡ್ಲಿಕ್ಕೆ ಒಬ್ಬನಿಗೆ ಆಗುದಿಲ್ಲ, ಗದ್ದೆ ಉಳುಮೆ ಮಾಡಿ ಮೆಷಿನ್ ಹಾಕಿ ಸಾಲು ಮಾಡ್ಲಿಕ್ಕೆ ಆಗುದಿಲ್ಲ. 1-2 ದಿವಸ ಕೆಲಸಕ್ಕೆ ಹಾಲು ತೆಗೊಳ್ಳೋದು, ಮತ್ತೆ ಅದಷ್ಟು ತಗೊಂಡು ಬಾಕಿ ಕೆಲಸದ ದಿವಸವನ್ನು ನಾವೇ ಮಾಡಿಕೊಳ್ಬೇಕು. ಎಲ್ಲ ಸಂಬಳ ಕೊಟ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ಕಮ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೆಲ್ಲ ಮಾಡ್ಲಿಕ್ಕೆ ನಿಮಗೆ ಆಗ್ತದೆ ಅಂತ ಖಂಡಿತ ಆಗ್ತದೆ, ನಾನು ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದ ಕೂಡಲೇ ದನದ ಕೆಲಸ ಮಾಡುದು, ಆನಂತರ ಕೃಷಿ ಬಗ್ಗೆ ನೋಡಿಕೊಳ್ಳುದು. ಇದೆಲ್ಲ ಮಾಡಿಕೊಂಡು ಈ ತರ ರಾಜಕೀಯ ವ್ಯವಸ್ಥೆಯಲ್ಲಿ, ಬಾಕಿ ಸಂಘ ಸಂಸ್ಥೆಯಲ್ಲಿ ಕೂಡ ಹೋಗುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ನಾನು ಉದಾಹರಣೆಗೆ ಹೇಳುವುದಾದ್ರೆ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ನಿರ್ದೇಶಕನಾಗಿದ್ದೇನೆ. ಉಡಿದ ವಿದ್ಯೆ ಸೌಹಾರ್ದ ಸಹಕಾರಿ ಬ್ಯಾಂಕಿನ ನಿರ್ದೇಶಕ ಕೂಡ ಆಗಿದ್ದೇನೆ. ಅದು ಕೂಡ ಒಂದು ಸ್ವಾಮೀಜಿಯ ಒಂದು ಮಾರ್ಗದರ್ಶನ ಆಗಿರ್ಬೋದು, ಈಚೆಯಿಂದ ಪೂಜ್ಯ ಕಾಮಂದರ ಒಂದು ಆಶೀರ್ವಾದ. ಈ ಎಲ್ಲ ಆಶೀರ್ವಾದವನ್ನು ಇಟ್ಟುಕೊಂಡು ನಾವು ಒಂದು ಒಳ್ಳೆ ಮನುಷ್ಯವಾಗಿ ಜೀವನ ಮಾಡಬೇಕಂತೇಳಿ ಒಂದು ಆಸೆ, ಹಾಗೆ ನಮಗೆ ಆಗ್ತಾ ಇದೆ. ಎಲ್ಲ ಕಡೆಯಿಂದ ಪ್ರಶಸ್ತಿ ಕೂಡ ಬಂದಿದೆ ನನಗೆ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಬಂದಿದೆ, ಮತ್ತು ಜಿಲ್ಲಾ ಕೃಷಿ ಪ್ರಶಸ್ತಿ ಬಂದಿದೆ, ಮತ್ತು ಎಲ್ಲದರಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ನನ್ನನ್ನು ತೊಡಗಿಸಿಕೊಂಡು ಮತ್ತೊಬ್ಬರಿಗೂ ನಾನು ಮಾಹಿತಿ ಕೊಡುವ ವ್ಯವಸ್ಥೆಯನ್ನು ಕೂಡ ಮಾಡ್ತಿದ್ದೇನೆ. ಅವರೊಬ್ಬರು ಒಳ್ಳೆ ರೀತಿಯಲ್ಲಿ ಬದುಕಲಿ. ಈಗ ಒಬ್ಬರು ಡಾಕ್ಟರ್ ಕಲ್ತರೆ ಒಬ್ಬನೇ ಡಾಕ್ಟರ್ ಆದರೆ ಮಾತ್ರ ಆಗುವುದಿಲ್ಲ, ಒಬ್ಬ ಡಾಕ್ಟರ್ ಆದರೆ ಒಬ್ಬ ಸ್ವಲ್ಪ ಜನರಿಗೆ ಆಯಿತು. ಎಲ್ಲರೂ ಅವರು ಎಲ್ಲರಿಗೂ ತರಬೇತಿ ಕೊಟ್ಟು ಆ ಡಾಕ್ಟ್ರು ಎಲ್ಲರಿಗೂ ತರಬೇತಿ ಕೊಟ್ಟರೆ ಮತ್ತಷ್ಟು ತರಬೇತಿ ಬಂದ ಡಾಕ್ಟ್ರು ಬರುವುದಿಲ್ಲ. ಹಾಗೆ ಒಬ್ಬರು ಇಂಜಿನಿಯರ್ ಆದರೆ ಅವರು ತುಂಬ ಜನಕ್ಕೆ ಇಂಜಿನಿಯರ್ ಇದು ಕಳಿಸಿಕೊಟ್ರೆ ಅವರು ಇಂಜಿನಿಯರ್ ಬರುವುದಿಲ್ಲ. ಹಾಗೆ ನನ್ನದು ಕೂಡ ಹಾಗೆ, ನಾನೊಬ್ಬ ಕೃಷಿಕನಾಗಿ ನಾನೇ ಇಟ್ಟುಕೊಳ್ಳೋದಲ್ಲ, ಇನ್ನೊಬ್ಬರಿಗೆ ಪ್ರಚಾರ ಆಗಲಿ, ಇನ್ನೊಬ್ಬರು ಸ್ವಲ್ಪ ಹುಷಾರಾಗಲಿ, ಎಲ್ಲ ಭಾರತ ದೇಶದ ಎಲ್ಲ ಪ್ರಜೆಗಳು ನಮ್ಮವರೇ ಮನುಷ್ಯರೆಲ್ಲ, ಅವರುಗಳು ಉತ್ತಮ ರೀತಿಯಲ್ಲಿ ಬೆಲೆಯಲ್ಲಿ ಅವರಿಗೆ ಬೇಕಾಗುವ ಸಹಕಾರವನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಂತೇಳಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಪ್ರಸಾರ ವಾಹಿನಿಗಳೆಲ್ಲ ಸಿಕ್ಕಿದರೆ ಒಳ್ಳೆಯದು, ಅವರಿಗೆ ಮಾರ್ಗದರ್ಶನ ಮಾಹಿತಿ ಎಲ್ಲ ಕೊಡಲಿಕ್ಕೆ ಸಾಧ್ಯ ಅಂತೇಳಿ ನನ್ನೊಂದು ಅಭಿಪ್ರಾಯ. ಹೀಗೆ ಎಲ್ಲರೂ ಮಾಡಿ ಬೇರೆ ಬೇರೆ ಕೃಷಿಯನ್ನು ತಮ್ಮ ಭೂಮಿಯಲ್ಲಿ ಅಳವಡಿಸಿಕೊಂಡು ನೀರಾವರಿ ಯೋಜನೆಯನ್ನು ನೋಡಿಕೊಂಡು ಅದಕ್ಕೆ ಬೇಕಾಗುವ ಕೃಷಿಯನ್ನು ಅದನ್ನು ಹಾಕಿಕೊಳ್ಳಿ, ಖಂಡಿತ ಯಾವ ಕೃಷಿಕನು ನಾಶ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ಹಣ ಬರುವ ವ್ಯವಸ್ಥೆ ಖಂಡಿತ ಆಗ್ತದೆ. ಈ ರೀತಿಯಲ್ಲಿ ನಾನು ಸಮಗ್ರ ಕೃಷಿ ಮಾಡಿ ಈಗ ನಾನು ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ಆಗಿದೆ. ನನ್ನ ಮಕ್ಕಳಿಗೆ ನಾನು ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ, ಮತ್ತು ಒಳ್ಳೆ ಕೆಲಸ ಉಂಟು, ಮತ್ತು ಅವರನ್ನು ಮದುವೆ ಮಾಡಿ ಕೊಟ್ಟಿದ್ದೇನೆ. 2 ಹೆಣ್ಣುಮಕ್ಕಳು, ಗಂಡು ಮಗನಿಗೆ ಮದುವೆ ಆಗಿದೆ. ಬೇಕಾದ ವ್ಯವಸ್ಥೆಯನ್ನು ಮನೆಯಲ್ಲಿ 2.5 ಎಕರೆ ಜಾಗೆಯಲ್ಲಿ ಇಟ್ಟುಕೊಂಡು ನೆಮ್ಮದಿಯಲ್ಲಿ ಇದ್ದೇನೆ. ಇಷ್ಟು ವರ್ಷದಲ್ಲಿ ಆರೋಗ್ಯ ಕೂಡ ಉಂಟು. ನಾನೀಗ ನನಗೆ ಉದಾಹರಣೆಗೆ ನಾನು ಹೇಳಿದ್ರೆ ಹೇಳ್ಬಾರ್ದು, ನನಗೆ 65 ವರ್ಷ ಆಗಿದೆ. ಈಗ 65 ವರ್ಷ ಆದರೂ ಕೃಷಿ ಮಾಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಉಂಟು. ಯಾಕಂದರೆ ನನ್ನ ಜೀವನ ಆ ಕೃಷಿಯಲ್ಲಿ ಕೆಲಸ ಮಾಡಿದ ನಂತರ ನಮಗೆ ಹೋಗುದು, ನಡೆಯುವುದು, ಬರುವುದು, ತಿನ್ನುವುದು ಎಲ್ಲ ಉತ್ತಮ ರೀತಿಯಲ್ಲಿ. ಇನ್ನೊಂದು 30-35-40 ವರ್ಷ ಬದುಕುವಂದೇಳಿ ಅದು ದೇವರ ಆಶೀರ್ವಾದ ನಮಗೆ ಆಗ್ಬೇಕಂದೇಳಿ ಕೇಳಿಕೊಳ್ತಾ ಎಲ್ಲ ರೈತರು ಮುಂದೆ ಕೊಂಡು ನೀವೆಲ್ಲರೂ ಭೂಮಿಯನ್ನು ಹಡೆಯಲು ಬಿಡದೆ ಎಲ್ಲರೂ ಕೃಷಿ ಮಾಡಬೇಕಂತೇಳಿ ಹೇಳುತ್ತಾ ಆ ಸಮಗ್ರ ಕೃಷಿ ಗುಣ ಮಾಡಿ ನೀವು ಜೀವನದಲ್ಲಿ ಉತ್ತಮ ಜನಗಳಾಗಿ ಯಾರು ಉದ್ಯೋಗ ಇಲ್ಲ ಅಂತೇಳಿ ಹೆದರಬೇಕಂತಿಲ್ಲ. ಈಗಿನ ಕಾಲದಲ್ಲಿ ಕೆಲವರೆಲ್ಲ ಹೇಳ್ತಿದ್ರು ನಾನು ಸಾಯ್ಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು. ಯಾಕೆ ಸಾಯ್ಬೇಕು? ಸಾಯಲಿಕ್ಕೊಂದು ದಿನ ಉಂಟು. ಯಾಕಂದ್ರೆ ದೇವರು ಯಾವಾಗ ಕೊಳ್ತಾನೋ ಅವಾಗಲೇ ಸಾಯಬೇಕು. ಅದಕ್ಕೆ ಮೊದಲು ಸಾಯಲೇಬಾರದು. ಮನಸ್ಸು ನಮ್ಮನ್ನು ಹುಟ್ಟಿಸಿದ ಅವಲ್ವಾ, ಹುಟ್ಟಿಸಿದವನಿಗೆ ಒಂದು ಕೆಲಸ ಕೊಡಲಿಕ್ಕೆ ಅಥವಾ ಒಂದು ಜೀವನಕ್ಕೆ ಕೊಡಲಿಕ್ಕೆ ಅವರಿಗೆ ಅಧಿಕಾರ ಉಂಟು, ಅದು ಕೊಡ್ತೇ ಕೊಟ್ಟಿದ್ದಾರೆ. ಮಾಡುವ ಪ್ರಯತ್ನ ಮಾತ್ರ ನಮ್ಮಲ್ಲಿ ಇರಬೇಕು ಅಂತೇಳಿ ತಮ್ಮಲ್ಲಿ ಹೇಳಲಿಕ್ಕೆ ಇದ್ದೇನೆ. ಕೃಷಿಕನೂ ಸಾಯ್ದು ಬೇಡ, ಒಳ್ಳೆ ಕೃಷಿ ಮಾಡಿ, ಕೃಷಿ ಮಾಡಿ ಆನಂದೇಳಿ. ಈಗ ಒಂದು ಪ್ರಾಣಿ ಪಕ್ಷಿಯಾದರೂ ಅದರ ಆಹಾರವನ್ನು ಹುಡುಕಿಕೊಂಡು ಖಂಡಿತ ಅದು ಜೀವನ ಮಾಡ್ತಾ ಇಲ್ಲ, ಅದು ಸಾಯ್ತದ? ನಾನು ಸಾಯ್ತೇನೆಂದಿಲ್ಲಿ ಸಾಯ್ದಿಲ್ಲ. ಹಾಗೆ ಮನುಷ್ಯನು ಸಾಯಬೇಕಂತ ಇಲ್ಲ. ಪ್ರಪಂಚ ವಿಶಾಲವಾಗಿದೆ, ಅದನ್ನು ಎಲ್ಲಿ ಬೇಕಾದರೂ ನಾವು ಹೋಗಿ ಬದುಕಬಹುದು. ನೀರು ಉಂಟು, ಗಾಳಿ ಉಂಟು, ಬೆಳಿಗ್ಗೆ ಆಗ್ತದೆ, ರಾತ್ರಿ ಆಗ್ತದೆ, ಇದೆಲ್ಲ ಒಳ್ಳೆ ರೀತಿಯ ವ್ಯವಸ್ಥೆ ಅಂತೇಳಿ ಹೇಳಿಕೊಳ್ತಾ ನಮ್ಮ ಸಮಗ್ರ ಕೃಷಿಯನ್ನು ಕೂಡ ಮಾಡಿ ಒಳ್ಳೆ ಜೀವನ ಅಳವಡಿಸಿಕೊಳ್ಳಿ ಅಂತೇಳಿ ನಾನು ಎಲ್ಲ ವಿದ್ಯಾಭಿಮಾನಿಗಳಿಗೆ, ಎಲ್ಲ ಮಕ್ಕಳಿಗೂ, ಪೋಷಕರಿಗೂ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೇಡಮ್, ತುಂಬಾ ಸಂತೋಷ ಆಗ್ತಾ ಉಂಟು ಸರ್. ಈ ಕಡೆ ಕೃಷಿಯತ್ತ ಆದಷ್ಟು ಒಲವು ತೋರಿಸುತ್ತಾ ನಿಮ್ಮಲ್ಲಿ ಏನು ಭೂಮಿ ಉಂಟು ಆ ಒಂದಿಷ್ಟು ಭೂಮಿಯನ್ನು ಸೊಬಿಡದೆ ಕೃಷಿಯನ್ನು ಮಾಡಿದ್ದೀರಾ. ಎಲ್ಲ ರೀತಿಯಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಒಂದಿಷ್ಟು ಜನರಿಗೆ ಮಾದರಿಯಾಗಿ ಬೆಳೀತಾ ಇದ್ದೀರಾ, ಬೆಳೆದಿದ್ದೀರಾ. ಅನುಭವಗಳು ತುಂಬಾ ಜನರಿಗೆ ತುಂಬಾ ಖುಷಿಯನ್ನು ಕೊಡಬಹುದು. ನನಗೆ ತುಂಬಾ ಇದು ಆಸಕ್ತಿ ಅಂದ್ರೆ, ನಾನು ಮೊದಲು ಸಣ್ಣದಿರುವಾಗಲೇ ನಾನು ಗದ್ದೆ ದನಗಳನ್ನು ಸಾಕುದಂದ್ರೆ ನನಗೆ ತುಂಬಾ ಇಷ್ಟ. ಮಕ್ಕಳ ಮನೆಯಲ್ಲಿ ಇರುವಾಗ ತಾಯಿ ತಂದೆಗೆಲ್ಲ ನಾನು ಸಾಕಾರ ಮಾಡಬೇಕಲ್ಲ, ಆಗ ಅದಕ್ಕೆ ಹುಲ್ಲು ತರುವುದು, ಬರೇ ಸೊಪ್ಪು ತರುವುದು ಹಟ್ಟಿಗೆ, ಇದು ಒಳ್ಳೊಳ್ಳೆ ಕೆಲಸವನ್ನು ಮನೆಯಲ್ಲಿ ಸಣ್ಣದಿರುವಾಗಲೇ ನಾನು ಮಾಡ್ತಾ ಇದ್ದೆ. ಆದರೂ ನನ್ನ ಒಂದು ಹುಟ್ಟು ಗುಣವ, ದೇವರು ಕೊಟ್ಟ ಒಂದು ಆಶೀರ್ವಾದವ, ನಾನು ಅಲ್ಲಿ ಹೋದರೂ ನನಗೆ ಅಲ್ಲಿ ನಿಲ್ಲಿಕ್ಕೆ ಆಗಲಿಲ್ಲ, ಕಂಡಕ್ಟರ್ ಕ್ಲಾಸ್ ನಿಲ್ಲಿಕ್ಕಾಗಲಿಲ್ಲ. ಮತ್ತೆ ನನ್ನ ಭೂಮಿ ಎಳೆಯುತ್ತಾ ಇತ್ತು, ಇಲ್ಲಿ ಬನ್ನಿ ಇಲ್ಲಿ ಕೃಷಿ ಮಾಡಿ ಅಂತೇಳಿ. ನಾನು ಏನು ಹಾಕಿದ್ರು, ಉದಾಹರಣೆಗೆ ಭೂಮಿಯಲ್ಲಿ ಏನು ಹಾಕಿದ್ರು ಅದು ಕಂಡು ಚೆನ್ನಾಗಿ ಬರ್ತದೆ. ಹಾಗೆ ಕೃಷಿ ನನಗೆ ಮತ್ತೆ ಒಳ್ಳೆ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಪ್ರೇರೇಪಣೆ ಕೊಟ್ಟಿತ್ತು. ಹಾಗೆ ನಾನು ಅದರಲ್ಲಿ ಅಳವಡಿಸಿಕೊಂಡೆ, ನಾನು ಅಲ್ಲಿ ಇದ್ದರೆ ಒಳ್ಳೆಯದು, ಖಂಡಿತ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು ಕೃಷಿಯಲ್ಲಿ ಅಂತೇಳಿ. ಅಲ್ಲಿ ಇದ್ದರೂ ನಮಗೆ ಕಷ್ಟ ಉಂಟು, ಇಲ್ಲಿ ಆದರೆ ಸ್ವಲ್ಪ ನೆಮ್ಮದಿ ಕೂಡ ಉಂಟು. ಉದಾಹರಣೆಗೆ ನಾನು ಕಂಡುಕೊಂಡ ಪ್ರಕಾರ, ಆವತ್ತು ಕೊರೋನಾ ಬಂತು. ಕೊರೋನಾ ಬರುವಾಗ ಎಲ್ಲರೂ ಪೇಟೆ ಬಿಟ್ಟು, ಉದ್ಯೋಗ ಬಿಟ್ಟು ಓಡಿಕೊಂಡು ಎಲ್ಲಿಯಾದರೂ ಜೀವ ಬದುಕಿದ್ರೆ ಸಾಕು ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಎಲ್ಲರೂ ಇದ್ದರು. ಹಾಗೆ ನಾವು ಕೃಷಿಕರು ಅಷ್ಟು ಕಷ್ಟದಲ್ಲಿರಲಿಲ್ಲ. ಕೊರೋನಾ ಬರುವಾಗ ನಾವು ಅಷ್ಟು ಕಷ್ಟದಲ್ಲಿಲ್ಲ. ನಮ್ಮ ಭೂಮಿಯ ಸುತ್ತಮುತ್ತ ನಮಗೆ ಓಡಾಡಿಕೊಂಡು ಹೋಗಲಿಕ್ಕೆ ಯಾವುದೇ ನಮಗೆ ಇದು ಕಾನೂನು ಬದ್ಧ ಯಾವುದೂ ಇರಲಿಲ್ಲ. ಹಾಗೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಆಗಿದೆ ನಮಗೆ. ಮತ್ತು ಹೆಚ್ಚಿನವರು ಆಗ ಟೈಮಿನಲ್ಲಿ ಬಂದು ಕೃಷಿ ಮಾಡಿದವರು ಕೂಡ ಇದ್ದಾರೆ ನನ್ನ ತಿಳಿದ ಪ್ರಕಾರ ನನಗೆ. ಯಾಕಂದರೆ ಅಲ್ಲಿ ಕೆಲಸ ಇಲ್ಲ, ಅಲ್ಲಿ ಕೆಲಸ ಇಲ್ಲದಿಂದ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ಸಾಯಿತೋತ್ತವ ಅಂತೇಳಿ ಗೊತ್ತಿಲ್ಲ, ಹಾಗೆ ಬಂದು ಕೃಷಿಯಲ್ಲಿ ಕೃಷಿ ಮಾಡಿದ್ದಾರೆ ಹೆಚ್ಚಿನವರು. ಹಾಗೆ ಉತ್ತಮ ರೀತಿಯಲ್ಲಿ ಅವರು ಕೃಷಿ ಮಾಡಿದರೆ ಒಳ್ಳೇದಾಗ್ಬೋದು ಬಾಕಿಯವರು ಕೂಡ ಅಂತೇಳಿ ನನ್ನೊಂದು ಅಭಿಪ್ರಾಯ. ಹಾಗೆ ನನಗೆ ಆ ರೀತಿಯ ಎಲ್ಲ ಪ್ರೇರೇಪಣೆ ನಮ್ಮ ಕೃಷಿ ಭೂಮಿಯಲ್ಲಿ ಸಿಕ್ಕಿದ್ದು. ಮತ್ತು ಆದಾಯ ಜಾಸ್ತಿ ಸಿಕ್ಕುವಾಗ ಯಾವ ಕೃಷಿಕನಿಗಾದರೂ ಬೇಡ ಅಂತ ಹೇಳಲಿಕ್ಕಾಗ್ತದೆ? ನೆಮ್ಮದಿ ಉಂಟು, ಆದಾಯ ಜಾಸ್ತಿ ಉಂಟು, ಎಲ್ಲ ಇರುವಾಗ ಅದೇ ಒಂದು ಪ್ರೇರಣೆ ನಮಗೆ, ಮತ್ತೇನು ಬೇಕಂತ ಇಲ್ಲ. ಅದು ಈಗ ಈ ಒಂದು ಸಮಗ್ರ ಕೃಷಿಯಲ್ಲಿ ನಿಮ್ಮ ಮನೆಯವರು ಹೇಗೆ ಯಾವ ರೀತಿಯಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ ಸರ್? ಈಗ ಒಂದು ಮನೆಯಲ್ಲಿ ಒಬ್ಬರಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮನೆಯ ಹೆಂಡತಿ ಮಕ್ಕಳು ಎಲ್ಲ ಸಹಕಾರ ಇದ್ದರೆ ಮಾತ್ರ ನಮಗೆ ಮುಂದೆ ಹೋಗಲಿಕ್ಕೆ ಸಾಧ್ಯ. ಮನೆಯಲ್ಲಿ ಮನೆ ಕೆಲಸ ಇರ್ತದೆ, ಬಾಕಿ ಕೆಲಸ ಎಲ್ಲ ಇರ್ತದೆ. ಎಲ್ಲ ಕೆಲಸವನ್ನು ಮಹಿಳೆಯರು ಸ್ವಲ್ಪ ನೋಡಿಕೊಳ್ತಾರೆ, ಆದರೆ ಬಾಕಿ ಹೊರಗಿನ ಕೆಲಸವನ್ನು ನೋಡಿಕೊಳ್ಬೇಕಾದ್ರೆ ಗಂಡಸರಿ ನೋಡಿಕೊಳ್ಬೇಕು. ಆದರೆ ನಮ್ಮ ಮನೆಯಲ್ಲಿ ಹಾಗೆ ಅಲ್ಲ, ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಾವು ಕೆಲಸ ಮಾಡೋದು. ಹೆಂಡತಿ ಮಕ್ಕಳು ನಾನು ಎಲ್ಲ ಸೇರಿಕೊಂಡು ಆ ಕೆಲಸ ಈ ಕೆಲಸ ಅಂತ ನೋಡಲಿಕ್ಕಿಲ್ಲ. ಫಸ್ಟಿಗೆ ನಾವು ಬೆಳಿಗ್ಗೆ ಎದ್ದಾಗಲೇ ತಕ್ಷಣ ಮನೆ ಗುಡಿಸೋದೆಲ್ಲ ಹೆಂಗಸರು ಮಾಡಿದರೆ, ದನ ತೊಳೆಯೋದು, ದನ ಕಟ್ಟೋದು, ಅದನ್ನು ಸೆಗಣೆಲ್ಲ ತೆಗೆಯೋದು ಎಲ್ಲ ಕೆಲಸವನ್ನು ನಾನು ಮಾಡ್ತೇನೆ. ಆನಂತರ ಮಕ್ಕಳು ಹೂ ಕೊಯ್ಯುವ ಕೆಲಸವನ್ನು, ಮಲ್ಲಿಗೆ ನಾನು ಕೃಷಿ ಮಾಡಿದ್ದೇನಲ್ಲ, ಹೂ ಕೊಯ್ಯುವ ಕೆಲಸ ಮಾಡ್ತಾರೆ. ಆ ಎಲ್ಲ ಕೆಲಸವನ್ನು ಮಕ್ಕಳೆಲ್ಲ ನೋಡಿಕೊಂಡು ಏನೇನು ಕೆಲಸ ಬೇಕು ಅಲ್ಲೆಲ್ಲಿ ಮಕ್ಕಳು ಆ ಟೈಮ್ನಲ್ಲಿ ಅವರಿಗೆ ವಿದ್ಯಾಭ್ಯಾಸದ ಟೈಮಲ್ಲಿ ಬಿಟ್ಟು ಫ್ರೀ ಇರುವಾಗ ಅವರು ನನಗೆ ಸಪೋರ್ಟ್ ಮಾಡ್ತಾರೆ. ಮತ್ತು ಮಹಿಳೆ ಮನೆಯಲ್ಲಿ ಇದ್ದರೆ ಅವರಿಗೆ ಕೊಡುವಂಥ ನಾವು ಸಂಪೂರ್ಣ ಸಹಕಾರ ಇದ್ದರೆ ಮಾತ್ರ ನಾವು ಮುಂದೆ ಬೆಳೀಲಿಕ್ಕೆ ಸಾಧ್ಯ ಅಂತೇಳಿ ನಾವು ಈ ಆಕಾಶವಾಣಿ ಮುಖಾಂತರ ಹೇಳಲಿಕ್ಕೆ ಸಾಧ್ಯ. ಯಾಕಂದರೆ ಮಹಿಳೆಗೆ ತುಂಬ ನಮ್ಮಿಂದ ಎಷ್ಟೋ ಕಷ್ಟಗಳೆಲ್ಲ ಇರ್ತದೆ, ಅವರನ್ನು ನಾವು ದೇವರಾಗಿ ಕಂಡರೆ ನಾವು ಖಂಡಿತ ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯ. ಅವರು ಸರಿ ಇಲ್ಲದಿದ್ದರೆ ಆ ಮನೆಯ ವಾತಾವರಣ ಸರಿ ಇರಲಿಲ್ಲ, ಮಕ್ಕಳು ಸರಿ ಇರಲಿಲ್ಲ, ಅವರ ಫ್ಯಾಮಿಲಿ ಅಥವಾ ಅವರ ಕುಟುಂಬ ವ್ಯವಸ್ಥೆ ಕೂಡ ಸರಿ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಮಹಿಳೆ ಈ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು. ಹಾಗೆ ನಾನು ನಮ್ಮ ಮಹಿಳೆ ಕೂಡ ಒಳ್ಳೆಯ ರೀತಿಯಲ್ಲಿ ನನಗೆ ಸಹಕಾರ ಕೊಟ್ಟ ಕಾರಣ ಕೃಷಿಯಲ್ಲಿ ಅವರು ತನ್ನನ್ನು ತೊಡಗಿಸಿಕೊಂಡ ಅದರ ನಂತರ ನನಗೆ ಒಳ್ಳೆಯ ಸಹಕಾರ ಬಂದಿದೆ ಅಂತ. ಆದ್ದರಿಂದ ಮಕ್ಕಳು ಕೂಡ ಸಹಕಾರ ಬಂದಿದ್ದಾರೆ. ಇದರಿಂದ ನಾನು ಒಳ್ಳೆಯ ಪ್ರಜೆಯಾಗಿ ಒಬ್ಬ ಒಳ್ಳೆಯ ಕೃಷಿಕನಾಗಿ ಒಳ್ಳೆಯ ಹೆಸರು ಬರಲಿಕ್ಕೆ ಇಷ್ಟು ದೊಡ್ಡ ಹೆಸರು ಬರಲಿಕ್ಕೆ ಕಾರಣ ಮಹಿಳೆ ಮತ್ತು ನನ್ನ ಮಕ್ಕಳಿಂದ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಖಂಡಿತ ಸರ್, ಅವರ ವಿದ್ಯಾಭ್ಯಾಸದೊಂದಿಗೆ ನಿಮ್ಮ ಕೃಷಿಯ ವಿದ್ಯಾಭ್ಯಾಸ ಸಹ ಒಟ್ಟಿಗೆ ನಡೀತಾ ಉಂಟು. ಮಕ್ಕಳಿಗೆ ನೀವು ಸಹ ಹಾಗೆ ಬೆಳೆದಿದ್ದೀರಾ, ನೀವು ವಿದ್ಯಾಭ್ಯಾಸ ಮಾಡ್ತಾ ಒಟ್ಟಿಗೆ ಕೃಷಿಯನ್ನು ಸಹ ಒಟ್ಟಿಗೆ ಮಾಡ್ತಾ, ಆ ಒಂದು ಕೃಷಿಯ ವಿದ್ಯಾಭ್ಯಾಸ ಒಟ್ಟಿಗೆ ನಿಮಗೆ ಸಣ್ಣ ಇರುವಾಗಲೇ ಸಿಕ್ಕಿದೆ, ಹಾಗೆ ಈಗ ನೀವು ಸಹ ನಿಮ್ಮ ಮಕ್ಕಳಿಗೆ ಸಹ ಈ ಎಜುಕೇಶನ್ ಒಟ್ಟಿಗೆ ನಿಮ್ಮ ಕೃಷಿಯ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೀರಾ. ಖಂಡಿತ ಸರ್, ಅವರು ಸಹ ನಿಮ್ಮ ಹಾಗೆ ಒಂದು ಒಳ್ಳೆಯ ರೈತರಾಗಿ ಒಂದು ಒಳ್ಳೆಯ ಪ್ರಜೆಯಾಗಿ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೀತಾರೆ ಸರ್. ಹಾಗೆ ಸಹಕಾರ ಮುಂದೆ ಸಹ ಇರಲಿ, ನೀವು ಮಾಡ್ತಾ ಇರಿ, ಇನ್ನು ಒಂದಿಷ್ಟು ಜನರಿಗೆ ತರಬೇತಿಯನ್ನು ಕೊಡ್ತಾ ಇರಿ, ಹಾಗೆ ಇನ್ನು ಒಂದಿಷ್ಟು ಜನರಿಗೆ ನಿಮ್ಮ ಒಂದು ಸಂತೋಷವನ್ನು ಹಂಚಿಕೊಳ್ಳಿ, ಮಾಡಬೇಕು ಅಂತ ಹೇಳುವ ಒಂದು ಆದರ್ಶವನ್ನು ಬೆಳೆಸಿಕೊಳ್ಳಿ, ಮುಂದೆ ಒಂದು ಒಳ್ಳೆಯ ಸಾಧಕ ರೈತರಾಗಿ ಬೆಳೀಲಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮೇಡಮ್, ಮತ್ತೊಂದು ವಿಷಯ ನಾನು ಹೇಳಲಿಕ್ಕೆ ಬಿಟ್ಟು ಹೋಗಿದ್ದೇನೆ. ನನ್ನ ಮನೆಗೆ ಧರ್ಮಸ್ಥಳ ಯೋಜನೆ ಮತ್ತು ಒಡೀರು ಯೋಜನೆಯವರು ಕೃಷಿ ಮಾಹಿತಿಗೆ ಅಂತ ಹೇಳಿ ಬರ್ತಾರೆ. ಒಂದು ಎರಡು ವ್ಯಾನ್ ಮೂರು ವ್ಯಾನ್ ಎಲ್ಲ ಬರ್ತಾ ಇದ್ದಾರೆ. ಕಡಿಮೆಯಲ್ಲಿ ವಾರದಲ್ಲಿ ಒಂದು ಎರಡು ಸಲ ಮೂರು ಸಲ ಯೋಜನಾ ಅಧಿಕಾರಿಗಳೆಲ್ಲ ನನ್ನ ಕರ್ಕೊಂಡು ಬರ್ತಾರೆ. ಆಗ ಮನೆಯಲ್ಲೇ ಒಂದು 60 ಜನ 70 ಜನರಿಗೆ ನಾನು ಕೃಷಿ ಮಾಹಿತಿ ಕೊಡ್ತಾ ಇದ್ದೇನೆ. ಮತ್ತೆ ಭತ್ತ ವ್ಯವಸಾಯ ಹೇಗೆ ಮಾಡಬೇಕು, ಸಮಗ್ರ ಕೃಷಿ ಹೇಗೆ ಮಾಡಬೇಕು, ಎಲ್ಲ ಬಗ್ಗೆ ಮಾಹಿತಿ ನಾನು ಕೊಡ್ತಾ ಇದ್ದೇನೆ. ಹಾಗೆ ಮನೆಯಲ್ಲಿ ಕೂಡ ನಾನು ಕೃಷಿ ಮಾಹಿತಿ ಕೊಡುವಂತಹ ವ್ಯವಸ್ಥೆಯನ್ನು ಅವರಿಗೆ ಬೇಕಾಗಿ 1 ಗಂಟೆ 2 ಗಂಟೆಗೆ ಕೆಲಸವನ್ನು ಮಾಡ್ತಾ ಇದ್ದೇನೆ. ಒಂದು ಸಾರ್ಥಕ ಜೀವನ, ಒಂದು ತೃಪ್ತಿಯ ಜೀವನ ಅಂತ ಹೇಳ್ಬೋದು ಸರ್. ನೀವು ಒಂದು ಮಾರ್ಗದರ್ಶಕರಾಗಿ ಸಹ ಕೆಲಸ ಮಾಡ್ತಾ ಇದ್ದೀರಾ, ಒಂದಿಷ್ಟು ಜನರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀರಾ, ನಿಮ್ಮಲ್ಲಿ ಏನು ಈ ಕೃಷಿಯ ಕಲೆ ಉಂಟೋ ಅದನ್ನೆಲ್ಲ ಒಂದಿಷ್ಟು ಜನರಿಗೆ ಹಂಚಿಕೊಳ್ತಾ ಇದ್ದೀರಾ. ಹಾಗೆ ಮೇಡಮ್, ನಾನು ಮತ್ತೆ ಎಲ್ಲ ಶಾಲೆಗಳಿಗೆ, ನಮ್ಮ ಹತ್ತಿರದ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಕೂಡ ಹೋಗಿ ಅಲ್ಲಿ ಮಕ್ಕಳಿಗೆ ಪಾಠ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಕೃಷಿ ಬಗ್ಗೆ ಕೃಷಿ ಪಾಠ, ಅದನ್ನು ಭತ್ತವನ್ನು ಬೆಳೆಸುವುದು ಹೇಗೆ, ಕೃಷಿ ಮಾಡುವುದು ಹೇಗೆ, ಅದನ್ನು ಕೊಯ್ಲು ಮಾಡುವುದು ಹೇಗೆ, ಮತ್ತೆ ಕೊಯ್ಲು ಹೊಸ ಅಕ್ಕಿ ಊಟ ಮಾಡುವುದು ಹೇಗೆ, ಅದನ್ನು ಆಚರಣೆ ಮಾಡುವುದು, ಎಲ್ಲ ರೀತಿಯನ್ನು ಶಾಲೆಯಲ್ಲಿ ಹೋಗಿ ಅವರಿಗೆ ಪಾಠ ಮಾಡಿ ಮಕ್ಕಳಿಗೆ ತಿಳಿಸುವನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ನಮ್ಮ ಹತ್ತಿರದ ಶಾಲೆ ಕೌಡುಚೇರಿನಲ್ಲಿ ಪಾಪಮಜಲ ಎಂಬ ಶಾಲೆ ಉಂಟು, ಸುಳ್ಯಪದವು ಶಾಲೆ ಉಂಟು, ಹಾಗೆ ಕಾವು ಶಾಲೆ ಉಂಟು, ಹಾಗೆ ಬೇರೆ ಬೇರೆ ಹತ್ತಿರದ ಶಾಲೆ ಕ್ಲಸ್ಟರ್ ಮಟ್ಟದ ಶಾಲೆಗಳಿಗೆ ಹೋಗಿ ಅವರು ಕರೆದ್ರೆ ಅವರಿಗೆ ಹೋಗಿ ಪಾಠ ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಗದ್ದೆಗೆ ಹೋಗಿ ಗದ್ದೆಯಲ್ಲಿ ಕೂಡ ನಾನು ಯೋಜನಾ ಎಲ್ಲ ವಿದ್ಯಾರ್ಥಿಗಳಿಗೆ, ಮುಂದಿನ ವಿದ್ಯಾರ್ಥಿಗಳಿಗೆ ಹೇಗೆ ಗದ್ದೆಯಲ್ಲಿ ಮಾಡಬಹುದು, ಹೇಗೆ ನೇಜಿ ನೆಡುವುದನ್ನು ಕೂಡ ತೋರಿಸುವ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇನೆ ಮೇಡಮ್. ಇದೊಂದು ಒಳ್ಳೆಯ ವಿಷಯ, ವಿದ್ಯಾರ್ಥಿಗಳಿಗೆ ಈ ಒಂದು ಮಾಹಿತಿ ತುಂಬಾ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಮುಂದಿನ ಜೀವನದಲ್ಲಿ ಊಟ ಮಾಡಬೇಕು ಅಂತಂದ್ರೆ ನಾವು ಮಾಡಲೇಬೇಕು, ಆ ಭತ್ತದ ಬೆಳೆ ಇರಲಿ, ಯಾವುದೇ ಕೃಷಿಯನ್ನು ಜೀವನಕ್ಕೆ. ಈ ಒಂದು ಮಕ್ಕಳಿಗೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇಂಟ್ರೆಸ್ಟ್ ಇರ್ತದೆ. ಆ ಸಂದರ್ಭದಲ್ಲಿ ನೀವು ಹೋಗಿ ಅದನ್ನು ತರಬೇತಿ ಕೊಡ್ತಾ ಇದ್ದೀರಾ, ಮಕ್ಕಳಿಗೆ ಒಂದು ಸ್ಕೂಲಲ್ಲಿ ತರಬೇತಿ, ಒಂದು ಕಡೆ ದೊಡ್ಡವರಿಗೆ ಹಿರಿಯರಿಗೆ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಹೋಗಿ ತರಬೇತಿ, ಹಾಗೆ ಮನೆಯಲ್ಲಿ ಸಹ ತರಬೇತಿಯನ್ನು ಕೊಡ್ತಾ ಇದ್ದೀರಾ. ತುಂಬಾ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇದಿಷ್ಟು ತುಂಬಾ ಮಾಹಿತಿಗಳನ್ನು ನಮಗೆ ನಮ್ಮ ರೈತರಿಗೆ ಹಂಚಿಕೊಂಡಿದ್ದೀರಾ, ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ವಿಳಾಸ ಹಾಗೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನು ಇಡೀ ಶ್ರೋತೃಗಳಿಗೆ ರೈತರಿಗೆ ಹೇಳಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಕೆ ಮೋನಪ್ಪ ಪೂಜಾರಿ, ಕೆರೆಮಾರು ಮನೆ, ಕಾವು ಅಂಚೆ, ಪುತ್ತೂರು ತಾಲೂಕು. ನನ್ನ ಫೋನ್ ನಂಬರ್ ಬಿಟ್ಟು 9972206097. ಇನ್ನೊಮ್ಮೆ ಕೇಳಿ, 9972206097. ಈ ವಿಳಾಸಕ್ಕೆ ನನ್ನನ್ನು ಸಂಪರ್ಕ ಮಾಡಿದರೆ ನಿಮಗೆ ಬೇಕಾಗುವ ಮಾಹಿತಿಯನ್ನು ನಾನು ಫೋನ್ ಮುಖಾಂತರ ಕೊಡ್ತೇನೆ. ಹೀಗೆ ಬಂದರೆ ನಿಮಗೆ ಮನೆಯಲ್ಲೇ ಬಂದು ಕೊಡುವಂಥ ವ್ಯವಸ್ಥೆಯನ್ನು ಖಂಡಿತ ಮಾಡ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದೇನೆ. ಪ್ರೀತಿಯ ಶ್ರೋತೃಗಳೇ, ಕೇಳಿದ್ದೀರಲ್ಲ ಇದುವರೆಗೆ ಮೋನಪ್ಪ ಪೂಜಾರಿ ಇವರು ಒಂದಿಷ್ಟು ಅನುಭವಗಳನ್ನು ಹೇಳ್ತಾ ಹೇಳ್ತಾ ಅವರು ಆ ಸಾಧನೆಯನ್ನು ಮಾಡಿದ ರೀತಿ ನಮಗೂ ಒಂದು ಪ್ರೋತ್ಸಾಹಕವಾಗಿ ಅವರು ಮಾತಾಡಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಮೇಡಮ್. ಇದುವರೆಗೆ ಕೃಷಿ ಜೀವನ ಈ ಕುರಿತು ಮೋನಪ್ಪ ಪೂಜಾರಿ, ಕಾವು, ಪುತ್ತೂರು ಇವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಇದು ಇಂದಿನ ಕಿಸಾನ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ